ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇ ಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯೀ, ಫಸಲ್ ಬೀಮಿತ್ ರಹೇ ಕಟಾಯೀ ಕೆ ಬಾದ್ ಭೀ ಭಾಯೀ. ಹಾಂ, ರಿಣೀ ಯಾ ಅರಿಣೀ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಏಕ್ ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ, ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಹಿಂದೆ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಗೋಸಿಕೆರೆ ಗ್ರಾಮದ ಕೃಷಿಕ ಹೊನ್ನಪ್ಪ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಗೋಸಿಕೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಹೊನ್ನಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಶೇಂಗಾ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಹೊನ್ನಪ್ಪರ, ಈ ಕಾರ್ಯಕ್ರಮ ಸ್ವಾಗತಕ್ಕ ನಮಸ್ಕಾರ. ನಮಸ್ಕಾರ. ಹೊನ್ನಪ್ಪರ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ಸುಮಾರು ನಾನು ಅನುಭವದಾಗ ಹುಡುಗನಾರು ಕಿಲಿಗೂ ಮಾಡಿದೀವಿ. ಒಂದು ಕೃಷಿ ಬದುಕಲ್ಲಿ ಬಹಳ ಚೆನ್ನಾಗೂ ಮಾಡ್ತಾ ಇದ್ವಿ. ವರ್ಷಕ್ಕೆ ಮಳೆ ಬರ್ತಿರಲ್ಲ, ಒಂದೊಂದು ವರ್ಷ ಮಳೆ ಬರೋದೇ ಇಲ್ಲ, ಆಗ್ಲೂ ಪಾಟ್ ಬೀಳ್ತಿರ್ತೀವಿ. ಏನು ಮಳೆ ಬಂದ್ಬಿಟ್ರೆ ಒಳ್ಳೆ ಒಂದು ಕೃಷಿಗೆ ಒಳ್ಳೆ ಇದು. ವಿದ್ಯಾಭ್ಯಾಸ ಮಾಡಲಿಲ್ಲ? ವಿದ್ಯಾಭ್ಯಾಸ ಅವಾಗ 3ನೇ ಕ್ಲಾಸ್ ಓದಿದ್ವಿ, ಅಷ್ಟಾಗೆ ನಮ್ಮ ಮನೆಗೆ ಹೊಲ ಕಡೆಗೆ ಹಾಕಿಬಿಟ್ರು. ಏನು ಕೃಷಿ ಒಳ್ಳೇದೇ ಮಾಡಿದ್ರಿ, ಓದಿ ಅಪಾಯಿಂಟ್ ಓದಿಟ್ಟಿಗೆ ಇಲ್ಲಿ ಕೃಷಿನೇ ಸಿಗಲ್ಲ ಅವ್ರಿಗೆ ಕೈಗೆ. ಕೃಷಿ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ರೈತ ಎಲ್ಲಾ ಬೆಳೆದು ಊಟ ಮಾಡೋದು ಒಳ್ಳೇದು. ಈ ಕೃಷಿ ಬದುಕ ಲಾಭದಾಯಕ ಅನ್ಸುತ್ತ? ಅದ್ಯಾಕೆ ಲಾಭದಾಯಕ ಅಲ್ಲ ಸರ್, ಯಾಕಂದ್ರೆ ಕಷ್ಟ ಪಷ್ಟಷ್ಟು ಸುಖ. ಹೊಲ ಬೆಳೆದ್ರೆ ತಾನೇ ಎಲ್ಲ ಒಂದು ವೃತ್ತಿಗೆ ಒಳ್ಳೇದಾಗಲ್ಲ. ಅದಕ್ಕೇನ್ ಮಾಡ್ಬೇಕಂದ್ರೆ ಒಳ್ಳೆ ಮಳೆ ಬಂದಾಗ ಏನ್ ಮಾಡ್ಬೇಕು ಏನಿಲ್ಲ, ಎತ್ತು ಆಗ್ಲಿ ಟ್ರ್ಯಾಕ್ಟ್ರಿ ಆಗ್ಲಿ ಇಟ್ಕೊಂಡು ಎಂತ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ. ಸುಮ್ಮನೆ ಹೊಲ ಐತೆ ಅಂದ್ರೆ ಇಟ್ಟಿಗೆ ಒಳ್ಳೇದಾಗಲ್ಲ. ಆ ತರ ಯಾವತ್ತಿಗೂ ಒಳ್ಳೆ ಒಂದು ಕೆಲಸ ಕಾರ್ಯ ಹೊಲದಲ್ಲಿ ಜವಾಬ್ದಾರಿಯಿಂದ ಮಾಡಿ ಎಲ್ಲ ಬೆಳಿಬಹುದು. ಏನ್ ಬೆಳೆಯಕ್ಕಾಗಲ್ಲ, ಎಲ್ಲ ಬೆಳೆದ ಹೊಲ ಬೆಳೆದ್ರೆ ಮಾತ್ರ ಎಲ್ಲರಿಗೂ ಒಂದು ಒಳ್ಳೇದು. ಜಮೀನು ಎಷ್ಟೆಕರೆ ಇದೆ ನಿಮ್ದು? ಜಮೀನು ಒಂದು 3.5 ಎಕರೆ ಐತೆ. ಅಷ್ಟಕ್ಕೆ ಬೇಕಾದಷ್ಟು ಬೆಳ್ಕೊಂತೀವಿ ನಾವು. ತೊಗರಿ ಹಾಕ್ತಿವಿ, ಕಡಲೆ ಗಿಡ ಹಾಕ್ತಿವಿ, ಸಜ್ಜೆ ಹಾಕ್ತಿವಿ, ಅಕ್ಕಡಿಗೆ ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ಒಂದೊಂದು ಏನೋ ಒಂದೊಂದು ಒಂದೊಂದು ಇಷ್ಟ ಅಷ್ಟ ಯಾವ್ದು ಬಲಿ ಐತೆ ಅದಾಗತ್ತೆ. ವರ್ಷಕ್ಕೆ ಏನ್ ಬೆಳೆ ಬೆಳಿಬೇಕು ಅಂದ್ರೆ ಓಟು ಒಂದೇ ಬೆಳೆ ಬೆಳೆಯಕ್ ಆಗಲ್ಲ. ಅದರಿಂದ ಅಲ್ಪ ಸ್ವಲ್ಪ ಅದಿಷ್ಟು ಇದಿಷ್ಟು ಹಾಕೊಂಡ್ರೆ ಒಳ್ಳೇದು. ಮೂರುವರೆ ಎಕರೆ ಜಮೀನು ಐತೆ, ವರ್ಷ ಏನ್ ಬೆಳೆ ಬೆಳೀತೀರಾ? ವರ್ಷ ಶೇಂಗಾ ಹಾಕ್ತಿವಿ. ಶೇಂಗಾ ಅಂತೂ ಬಿಟ್ಟು ಇದು ಮಾಡಕ್ ಆಗಲ್ಲ, ಯಾಕಂದ್ರೆ ಹೆಚ್ಚು ಅಂದ್ರೆ ಅದೇ ಶೇಂಗಾ ಲಾಭದಾಯಕ ಅಂದ್ರೆ ಅದನ್ನೇ. ಹಾ, ಅದೇ ಶೇಂಗಾನೇ ಜಾಸ್ತಿ, ಎಲ್ಲ ಕಡೆನು ಶೇಂಗಾ ಶೇಂಗಾ ಶೇಂಗಾ ಅಂತಾರೆ. ಅದಕ್ಕೊಂದೊಂದ್ ವರ್ಷ ಬೆಲೆ ಸಿಗುತ್ತೆ, ಸಿಗಲ್ಲ ಏನು ಮಾಡಕ್ಕಲ್ಲ. ನಾವು ಬೀಜ ತರ್ಬೇಕಂದ್ರೆ 6,000 ಇಕ್ಕಬೇಕು, ಕೊಡುವಾಗ 2,500 3,000 ಅಂತಾರೆ. ಆ ಕೊಡ್ಲೇಬೇಕಾದ ಮನೆಗೆ ಇಟ್ಕೊಂಡು ತಿನ್ನೋದಲ್ಲ, ರಾಗಿ ಸಜ್ಜೆ ಅವು ಇವು ಬೆಳೆದ್ರೆ ಬೇಕಾದಂಗೆ ಇಟ್ಕೊಂಡಿರ್ತೀವಿ. ಈ ಕಡಲೆಕಾಯಿ ಮಾರಿದ್ರೆ ಏನು ಹೊರಗಡೆ ಎತ್ತಂಗಿಲ್ಲ, ಎಲ್ಲ ರೇಟನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಅದಕ್ಕೆ ಎಲ್ಲ ಏನೋ ಮಂಡಿಗೆ ಹಾಕಿದ್ರೆ ಅವರು ಅಲ್ಲೇ ಕಮಿಷನ್ನು ಅದು ಇದು ಅಂತ ಈ ತಗೊಳಕ್ಕೆ ಬರ್ತಾರೆ. ಅವ್ರು ತಗೋ ನಮ್ಮ ತಗೋ ಬಡ್ಕೊಂಬ್ತಾರೆ. ಅಂದ್ರೆ ಏನಂದ್ರೆ ಬೆಳಿಬೇಕಾದ್ದೇ ಅದು. ಈಗ ವರ್ಷ ಶೇಂಗಾನ ಬೆಳೀತಾರೆ, ಏನಾದ್ರೂ ಬೆಳೆ ಪರಿವರ್ತನೆ ಮಾಡ್ತಾ ಇರ್ತಾರೆ? ಇಲ್ಲ, ಶೇಂಗಾ ಬಿಟ್ಟು ಏನು ಬೆಳೆಯಕ್ಕೆ ಆಗ್ತಿಲ್ಲ. ಶೇಂಗಾ ಹಾಕೊಂಡು ಅದ್ರ ಮಧ್ಯೆ ಎಲ್ಲ ಬೆಳೆನು ತೊಗರಿ ಅಂತೆ ಉಳ್ಳಿ ಸಜ್ಜೆ ಇಂಥವೆಲ್ಲ ಅಷ್ಟಿಷ್ಟು ಹಾಕ್ಯಂತೀವಿ. ಆ ಉಳ್ಳಿ ಸಜ್ಜೆ ತೊಗರಿ ಇಂಥವ್ ಬೆಳೆದವೆ ಮನೆಗಿರೋದು. ಶೇಂಗಾ ಇರಲ್ಲ, ಎಷ್ಟು ದಿನ ಇಟ್ಕೊಂತೀಯ? ಶೇಂಗಾ ಇರಕ್ ಆಗಲ್ಲ, ಯಾಕಂದ್ರೆ ಅದು ಹೋಗ್ತಿರ್ಬೇಕು. ಶೇಂಗಾ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತಾರೆ? ಯಾವ ರೀತಿ ಅಂದ್ರೆ, ಫಸ್ಟ್ ಮಳೆ ಬಂದಾಗ ಐದು ಬಾಳೆನ ಮಡಿಕ ಇಲ್ಲ ಕಲ್ಟಿವೇಟರ್ ಹೊಡೆದು ಚೆನ್ನಾಗಿ ಭೂಮಿ ಹದ ಮಾಡ್ಕೊಂಡು ಅರಿಕೊಂಡು ಬಿಟ್ಕೊಂಡ್ರೆ ಅದು ಒಂಥರ ಭೂಮಿ ಫಲವತ್ತ ಕೊಡುತ್ತೆ. ಆ ಭೂಮಿ ಅಂತಕ್ಕದ್ದು ಸುಮ್ಮನೆ ಕಡಲೆ ಗಿಡ ಹಾಕೋ ಮುಂದ್ಗಡೆ ಹೊಡೆದ್ರೆ ಏನಕ್ಕೂ ಬರಲ್ಲ. ಆ ಥರದಿಂದ ಭೂಮಿ ಚೆನ್ನಾಗಿ ಮುಂದೆ ಹದ ಮಾಡಿ ಇಟ್ಕೋಬೇಕು. ಫಸ್ಟು ರೈತ ಭೂಮಿ ಹದ ಮಾಡಿದ್ರೆ ಮಾತ್ರ ಫಸಲು ಬೆಳೀತಿದ್ವಿ, ಇಲ್ಲಾಂದ್ರೆ ಏನು ಬೆಳೆದಿದ್ದೆ? ಅವತ್ತೇ ಬಿತ್ತಿ ಅವತ್ತೇ ಹೊಡೆದು ಮಾಡ್ತೀವಿ ಅಂದ್ರೆ ಸಾಧ್ಯವಾಗಲ್ಲ. ಎತ್ತಿನಾಗಲಿ ಟ್ಯಾಕ್ಟ್ರಿಗಾಗಲಿ ಮುಂಚೆ ಭೂಮಿ ಹದ ಮಾಡ್ಕೋಬೇಕು. ಹದ ಮಾಡ್ಕೊಂಡ್ರೆ ಈ ಕಳೆ ಪಳೆ ಆವಾಗ ಎಡೆ ಒಡೆಯೋದು ಕಳೆ ತೆಗಿಯೋದು ಭಾರಿ ಡೇಂಜರ್ ಆಗತ್ತಿಲ್ಲದ್ರಿ. ಆದ್ರಿಂದ ಸ್ವಲ್ಪ ಭೂಮಿ ಚೆನ್ನಾಗಿ ಹದ ಮಾಡ್ಕೋಬೇಕು. ಈಗ ಭೂಮಿ ಹದ ಮಾಡ್ಬೇಕಾದ್ರೆ ಏನಾದ್ರು ಭೂಮಿ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಏನಾದ್ರೂ ಕೊಡ್ತೀರಾ? ಗೊಬ್ಬರ ಕೊಡಿದ್ಮೇಲೆ ಭೂಮಿ ಹೆಂಗ್ ಬೆಳೆದಿದೆ ಸರ್? ಅದಕ್ಕೆ ಏನ್ ಮಾಡ್ತಾರಂದ್ರೆ, ಗೊಬ್ಬರ ಇರ್ತಕ್ಕಂಥವ್ರು ಗೊಬ್ಬರ ಹೊಡಿತಾರೆ, ಇಲ್ಲ ಅಂದ್ರೆ ಗೌರ್ಮೆಂಟ್ ಗೊಬ್ಬರ ತಂದಾಗ. ಗೌರ್ಮೆಂಟ್ ಗೊಬ್ಬರದಿಂದ ಏನು ಪ್ರಯೋಜನ ಏನಿಲ್ಲ. ಏನ್ ಹಾಕ್ಬೇಕು? ಸಾರಿಗೆ ಒಗ್ಗರಣೆ ಹಾಕ್ದಂಗೆ ಹಾಕಿದ್ರೆ ಮಾತ್ರ ಬೆಳೀತೈತೆ. ಮತ್ತೆ ನಮ್ ಕೊಟ್ಟಿಗೆ ಗೊಬ್ಬರ ಮೇನ್ ಒಳ್ಳೆ ಗೊಬ್ಬರ ಅದು. ಕೊಟ್ಟಿಗೆ ಗೊಬ್ಬರ ಕೆಲವರು ಹೊಡೆಯೋದಿಲ್ಲ, ಗೊಬ್ಬರ ಮಾರ್ತಾರೆ, ಈ ಗೊಬ್ಬರ ತಂದು ಹಾಕ್ತಾರೆ. ಗೊಬ್ಬರ ಮಾರೋದು, ಈ ಗೊಬ್ಬರ ತಂದು ಹಾಕೋದು. ಇದರಿಂದ ಏನೋ ಇರಬೇಕಂದ್ರೆ ಇರಬೇಕು. ನಮ್ಮ ಕೊಟ್ಟಿಗೆ ಗೊಬ್ಬರ ಒಂದು ವರ್ಷ ಹೇಳಿದ್ರೆ 3 ವರ್ಷ ಬೆಳೆ ಕೊಡುತ್ತದು. ಅದು ಗೊತ್ತಿಲ್ಲ ಜನಗಳಿಗೆ. ಏನು ಮಾಡೋದು? ಏ ಗೊಬ್ಬರ ಬಿಡೋದು, ಯಾವನ್ ಪಾಟ್ ಬಿಡೋದು ಅಂಬೋದು, ಬೇರೆಯವರಿಗೆ ನೀರಾವರಿಯವರಿಗೆ ಮಾರಿಬಿಡೋದು, ಇವರೆಲ್ಲ ಬರೀ ಇದನ್ನ ತಂದು ಹಾಕೋದು. ಇದ್ರಾಗ ಮೊದ್ಲಂಗೆ ಗೊಬ್ಬರ ಪ್ಯೂರ್ ಇಲ್ಲ. ಏನು ಗೊಬ್ಬರ ಗೊಬ್ಬರ ಗೊಬ್ಬರ ಔಷಧಗಳು, ಕಳೆನಾಶಕ ಔಷಧ ಹೊಡಿತೀವಿ ಅಂತಂದ್ರೆ ಅದು ಪ್ಯೂರ್ ಇಲ್ಲ, ಅದು ಹಾಲಿ ಎಲ್ಲ ಡೂಪ್ಲಿಕೇಟ್. ಮೊದಲು ಕಳೆನಾಶಕ ಹೊಡೆದ್ರೆ ಕಳೆನೇ ಇರ್ತಿರ್ಲಿಲ್ಲ, ಇವಾಗ ಏನಿಲ್ಲ. ಆ ಕಳೆನಾಶಕ ಹೊಡೆದ್ರೂ ತಿರ್ಗಾ ಡಬ್ಬಲ್ ಕೆಲಸ ಮಾಡಿಸ್ತೈತಿ. ಇವ್ರು ಯಾಕೆ ಅದನ್ನೆಲ್ಲ ತಯಾರು ಮಾಡಬೇಕು ಪ್ಯೂರ್ ಇಲ್ಲಂದ್ಮೇಲೆ? ಭಾಳ ಜನ ಈ ವರ್ಷ ಕಳೆನಾಶಕನ ಹೊಡೆದು ಭಾಳ ಅನ್ಯಾಯ ಆಗಿದ್ದಾರೆ. ಈ ಥರ ಎಲ್ಲ ಮಾಡಕ್ಕೆ ಹೋಗ್ತಾರೆ, ರೈತರಿಗೇನೆ ಇದು ಮಾಡ್ತಾರೆ ಇವರು. ಈ ಗೊಬ್ಬರನೂ ಪ್ಯೂರ್ ಇರಲ್ಲ. ಈಗ ಭೂಮಿ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಅಂತ ಹೇಳ್ತೀರಾ, ನೀವು ಹುಡುಗರಾದಾಗ ಎಲ್ಲ ಮನೆಗೊಂದ್ ಜೊತೆ ಎತ್ತು ಸಾಕಾರು, ಕುರಿ ಮೇಕೆ ದನ ಎಲ್ಲ ಸಾಕಾಣಿಕೆ ಮಾಡ್ತಿದ್ರು, ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಸಿಕ್ತಿತ್ತು, ಭೂಮಿ ಕೊಡೋರು. ಈಗ ಜಾನುವಾರುಗಳು ಸಾಕಾಣಿಕೆ ಮಾಡಾರಲ್ಲ, ಹಂಗಾಬಿಟ್ಟು ಕೊಟ್ಟಿಗೆ ಗೊಬ್ಬರ ಸಾಕಾಣಿಕೆ ಮಾಡಿದ್ರು ಈಗಲೂ ಗೊಬ್ಬರ ಮನೆ ಗೊಬ್ಬರ ಇದ್ದೇ ಇರುತ್ತೆ. ನಿಜಕ್ಕೂ ಒಂದ್ ವರ್ಷಕ್ಕೆ ಕನಿಷ್ಠ ಅಂದ್ರೆ 2 ಗಾಡಿ ಗೊಬ್ಬರ ಇರುತ್ತೆ. ಅದೆಂತದಂದ್ರು ಆ 2 ಗಾಡಿ ಹೊಡ್ಕೊಂಡ್ರು, ವರ್ಷ 2 ಗಾಡಿ ಹೊಡ್ಕೊಂಡ್ರು ಕಲಿತು ಅದನ್ನ ಬೇರೆ ಮಾರ್ಬಿಡೋದು, ಇದು ಓಡಾಡೋದು. ಈ ತರ ಮಾಡೋದ್ರಿಂದ ಭೂಮಿ ಲಾಸ್. ಈ ವರ್ಷ ಮಳೆ ಬಂದೈತೆ, ವಿಪರೀತ ಮಳೆ ಬಂದೈತೆ. ಅದನ್ನ ಈಗ ಕಳೆ ಮಳೆ ಕ್ಲೀನ್ ಆಗಿ ಕಿತ್ಕೊಂಡು ಹಸನ್ ಮಾಡ್ಕೊಂಡ್ರೆ ಒಳ್ಳೆ ಬೆಳೆ ಆಗುತ್ತೆ. ಈ ವರ್ಷ ತೋದಪ್ಲು ಮಾಡೋರು, ಈ ತೋದಪ್ಲೇ ಬೇವು ಭೂಮಿ. ಒಂದ್ ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ ಶೇಂಗಾ? ಒಂದ್ ಎಕರೆಗೆ ಅಂದ್ರೆ ಸರಿಯಾಗಿ ಹೆಣ್ಣು ಮಕ್ಕಳು ಬಿತ್ತಾರಾದ್ರೆ 30 ಸೇರಿ ಹೆಚ್ಚಿ ಬಿತ್ತಕ್ ಆಗಲ್ಲ. ಎತ್ತಿನಾಗೆ ಎತ್ತಿನಾಗೆ ಅಂದ್ರೆ ಎತ್ತು ಕೂರಿಗೆಗೆ ಬಿತ್ತಬೇಕಂದ್ರೆ 30 ಸೇರಿ ಮ್ಯಾಲ್ ಬಿತ್ತಕ್ ಆಗಲ್ಲ. ಅಂದ್ರೆ ಈ ಟ್ಯಾಕ್ಟ್ರಿಗೆ 50 ಸೇರ್ ಅಂದ್ರೆ ಸರಿ. ಯಾಕೆ? ಅದು ಇದು ಮಳೆ ಬಂದಂಗೆ ಹೋದ್ರೆ ಹೋಗ್ಬಿಡ್ತಾವ. ಕನಿಷ್ಠ ನಾವು ಅಷ್ಟು ನೆಲಕ್ಕೆ ಯತ್ನ ಬಿತ್ತಿದ್ರೆ ಮೂರುವರೆ ಎಕರೆ ಜಮೀನಿಗೆ ಇನ್ನು ಬೀಜ ಉಳಿಯವ ಅವಾಗ ಹೆಣ್ಣು ಮಕ್ಕಳು ಬಿತ್ತೀರಿ. ಈಗೇನಿಲ್ಲ, ಎಸ್ ಬೀಜ ಸಾಲ ಬತ್ತು. ಅದರಿಂದ ಎತ್ತಿನಾಗ ಬಿತ್ತಾರೆ ಒಳ್ಳೇದು. ಎತ್ಕಟ್ಟಾರಿಲ್ಲ, ಎತ್ಕಟ್ಟಿದ್ರೆ ಬಿತ್ತಾರಿಲ್ಲ. ಈಗ ಹೆಣ್ಣು ಮಕ್ಳಿಗೆ ಬಿತ್ತದು ಬರಲ್ಲ ಕೊನೆಗಾಲ. ಹಂಗಾಗಿ ಬೀಜಗಳೆಲ್ಲ ಸುಮ್ಮನೆ ಅನಾಯಕ. ಈಗ ಟ್ರ್ಯಾಕ್ಟರ್ ಇಂದ ಬಿತ್ತನೆ ಮಾಡ್ತಾರ ಎತ್ತಿನಿಂದ ಬಿತ್ತನೆ ಮಾಡ್ತಾರ? ಈಗ ನಮ್ಮವು ಎತ್ತಿಲ್ದಂಗ ಆಗ್ಬಿಟ್ಟು ಈಗ ಎರಡು ಮೂರು ವರ್ಷ ಎತ್ತು ತರಕ್ ಆಗ್ತಿಲ್ಲ. ಮಕ್ಕಳು ಅದು ಇದು ಮಾಡ್ತಾರೆ, ಅದರಿಂದ ಟ್ರ್ಯಾಕ್ಟ್ರಿಗೆ ಬಿತ್ತವಿ, ಡಬ್ಬಲ್ ಬೀಜ ಹೋಗ್ತಾವ. ಏನ್ ಮಾಡ್ತೀವಿ? ಹಾಗಾದ್ರೆ ಬಿತ್ತನೆ ಕ್ರಮ ಎತ್ತನೆ ಚೆನ್ನಾಗಂತೀರ? ಎತ್ತು ಅದೇನ ಹೇಳಿದಾನಪ್ಪ ಸರ್, ಎತ್ತು ಅದೇನ ಇಂದ್ಲಿಂದ ಬರೇ ಅದೇ ವೃತ್ತಿ, ಬಹಳ ಒಳ್ಳೆ ಬೇಸಾಯ. ಈಗ ಟ್ರ್ಯಾಕ್ಟ್ರಿ ಇವಾಗ ಬಿಟ್ರೆ, ಅದನ್ನ ಟ್ರ್ಯಾಕ್ಟ್ರಿ ಬಿಟ್ರೆ ಇನ್ನೇನು ಯಾರು ಬಿತ್ತಾರು ಬರಲ್ಲ. ಯಾರೋ ಎತ್ಕಟ್ರೋ ಅವನಿಗೆ ನೂರಾರು ಜನ ಹೇಳಿರ, ಅವನು ಒಂದು ಎರಡು ಹೊಲ ಬಿತ್ತವರಿಗೆ ಆಲೇ ತಿರ್ಗ ಇವರೆಲ್ಲ ನಂದದ ಆರ್ತು ನಂದದ ಆರ್ತಾರ. ಅದಕ್ಕೆ ಟ್ರ್ಯಾಕ್ಟ್ರಿ ಟ್ರ್ಯಾಕ್ಟ್ರಿನೇ ಒಳ್ಳೇದು ಅಂತ ಇವಾಗ. ಈಗ ಶೇಂಗಾದಲ್ಲಿ ಏನಾದ್ರು ಅಕ್ಕ ಬೆಳೆಗಳು ಬೆಳಿತೀರಾ? ಹ್ಮ್, ತೊಗರಿ ಬೆಳಿತೀವಿ, ಉಳ್ಳಿ ಬೆಳಿತೀವಿ, ಸಜ್ಜೆ ಬೆಳಿತೀವಿ, ಕೊನೆ ತಲೆಮಾರಿಗಿನ ರಾಗಿ ಕೂಡ ಬಿತ್ತೀವಿ. ಅಕ್ಕ ಬೆಳೆ ಬೆಳೆದಂತ ಏನ್ ಅನುಕೂಲ ಅಂತೀರ? ಏನ್ ಅನುಕೂಲ ಅಂದ್ರೆ ಅಲ್ಲ ಸರ್, ಮನೆಯಲ್ಲಿ ಅವೆಲ್ಲ ಇದ್ರೆ ತಾನೆ. ಬರೇ ಕಡ್ಲೆಕಾಯಿ ಬೆಳೆದ್ರೆ ಏನಕ್ ಬರುತ್ತೆ? ಚಟ್ನಿ ಗೊತ್ತ ಓಟೆ ಮಾರಿ ಹೆಚ್ಚಾದ್ಮೇಲೆ ಇವೆಲ್ಲ ಇದ್ರೆ ಉಳ್ಳಿ ಇವತ್ತು ಚಟ್ನಿ ಬರ್ತವೆ ಹುರ್ಕೊಂಡು, ಮೊಳಕೆ ಕಟ್ಟಿದ ಸಾರಿಗೆ ಬರ್ತವೆ, ತೊಗರಿ ಬ್ಯಾಳೆ ಇವೆಲ್ಲ ಒಳ್ಳೆ ಒಂದು ಅನುಕೂಲ. ಅಕ್ಕ ಬೆಳೆನ ಚೆನ್ನಾಗಿ ಇಳುವರಿ ಬರುತ್ತಾ? ಆಗ ಅದ್ಯಾಕೆ ಬರಲ್ಲ, ಬೇರೆ ಬೇರೆ ಇರುತ್ತೆ, ಅದು ದೂರ ದೂರ ಇರುತ್ತೆ. ಅದರಿಂದ ಬಹಳ ಒಳ್ಳೆ ಇಳುವರಿ ಬರುತ್ತೆ. ಅದಕ್ಕೆ ಇವಾಗ ಏನ್ ಮಾಡ್ತಾರಂದ್ರೆ, ಈಗೆಲ್ಲ ಹುಳ ತಯಾರಾಗಿ ಅದಕ್ಕೆಲ್ಲ ಔಷಧ, ಕಡಲೆ ಗಿಡ ಕಿತ್ತಿ ತಂದ ತಕ್ಷಣ ಔಷಧ ಹೊಡ್ಕೊಂಡ್ರೆ ಬೇಕಾದಷ್ಟು ತೊಗರಿ ಆಗುತ್ತೆ. ಉಳ್ಳಿಗೇನು ಔಷಧ ಹೊಡೆದಿದ್ರು ಆಗ್ತೈತಿ. ಅದ್ ಹೆಂಗ ಅದಂತಾರ? ಎಡೆಕುಂಟೆ ಕಳೆ ಎಷ್ಟು ದಿನದಲ್ಲಿ ಹೊಡಿತೀರಾ, ಎಷ್ಟು ಸಾರಿ ಹೊಡಿತೀರಾ? ಲೆಕ್ಕಾಚಾರವಾಗ 18 ದಿನದಾಗೆ ಎಡೆ ಹಾಕೊಂಡ್ಬಿಟ್ರೆ ಒಳ್ಳೆ ಒಂದು ಇದು. ಈಗ ಏನ್ ಮಾಡ್ರಿ, ಗಿಡ ಇಲ್ಲ ಹೂ ಹಂಗೆ ಹಿಂಗೆ ಅಂತಾರೆ. ಎಂತದನ್ನ 17 ದಿನದಿಂದ ಸ್ಟಾರ್ಟ್ ಮಾಡಿಬಿಟ್ರೆ ಒಳ್ಳೆ ಅಚ್ಚುಕಟ್ಟಾಗೆ ಹೊಲ ಹಸನ ಆಗುತ್ತೆ. ಯಾಕೆ 25 ದಿನದಾಗ ಹೂವು ಹತ್ತಿ ಬಿಡುತ್ತದು. ನೀನು ಎಡೆ ಹಾಕು ಬಿಡು, ಅದಕ್ಕೆ ಎಡೆ ಹೊಡೆದ್ರೆ ಇನ್ನೂ ಹೂವು ಜೋರಾಗುತ್ತೆ. ಕಬ್ಬಣ ಮುಟ್ಟಿದಷ್ಟು ಎಡೆ ಜೋರಾಗುತ್ತೆ, ಎಡೆ ಹೊಡೆದಷ್ಟು ಹೂವು ಜಾಸ್ತಿ ಆಗುತ್ತೆ. ಎಷ್ಟು ಸಾರಿ ಹೊಡಿತಾರೆ ಎಡೆ ಕುಂಟನ? 3 ಸಾರಿ ಎಡೆ ಹೊಡೆದ್ರೆ 3 ಸುತ್ತು ಕಾಯಿ ಬರ್ತೈತೆ. ಅದು ಪರೀಕ್ಷೆ ಮಾಡಿಲ್ಲ ಜನ, ನಾವು ಹಿಂದೆ ಪರೀಕ್ಷೆ ಮಾಡಿದ್ವಿ, 3 ಸುತ್ತು ಕಾಯಿ ಬರುತ್ತದು. ಅದನ್ನೇನ್ ಮಾಡ್ತಾರೆ ಈಗ, ಏ ಎತ್ತಲ್ಲ ಎಡೆದ್ ಬರಲ್ಲ ಅಂಬೋದು, ಒಂದ್ ತಡ ಹೊಡೆದ್ ಕಳೆ ತೆಗೆದ್ರೆ ಇಳುವರಿ ಯಾಕೆ ಬರಲ್ಲ ಅಂದ್ರೆ ಅದಕ್ಕೆ ಬರಲ್ಲ. 3 ಸಾರಿ ಎಡೆ ಹೊಡಿಲಿ ನೋಡೋಣ ಗಿಡ ಹೆಂಗ ಅದ ಯಾಕೆ ಕಾಯಿ ಹಿಡಿಯಲ್ಲ ಅಂದ್ರೆ, 3 ಸಾರಿ ಎಡೆ ಹೊಡೆದ ತಕ್ಷಣ ಹೊಡೆದು 8 ದಿನದ ಮಳೆ ಬರಲಿ ಒಳ್ಳೆ ಇಳುವರಿ ಬರ್ತೈತೆ. ಹೊಡೆದೇಟಿ ಮಳೆ ಬರ್ಬೇಕಂಬದೇನಿಲ್ಲ, ಹಂಗ ಬಂದ್ ಬಿಟ್ರೆ ಮಳೆ 3 ಸುತ್ತ ಕಾಯಿ ಗಿಡ ಕಿತ್ತು ತಗ್ಗು ಬೀಳ್ಬೇಕು. ಹಂಗ ಬತ್ತೈತ್ ಕಾಯಿ ಗೊತ್ತಿಲ್ಲ. ಈ ರೈತರು ಏನ್ ಮಾಡ್ತಾರೆ, ಏ ಎಡೆ ಹೊಡೆದೆ ಕಳೆ ತೆಗ್ದೆ ಅಂತಾರೆ. ಅದಲ್ಲ, 3 ಸಾರಿ, ಒಂದ್ ಸಾರಿಗೆ ಎಡೆ ಹೊಡಿಬೇಕು, 2 ಸಾರಿ ಕಳೆ ಕುಂಡಿಸ್ಬೇಕು, ಲಾಸ್ಟ್ಗೆ ಕಳೆ ಆದ ನಂತರ ಎಡೆ ಹೊಡೆದ್ ಕೈ ಬಿಟ್ರೆ ಮಣ್ಣೇರುತ್ತದು. ಮಣ್ಣೇರಿದ್ರೆ ಸೈಡ್ನಾಗ ಬರ್ತಕ್ಕ ಪಕ್ಕ ಬರ್ತಕ್ಕಂತ ಊಡೆಲ್ಲ ಅದಕ್ಕೆ ಹೋಗ್ಬಿಡುತ್ತೆ ಮಣ್ಣಕ್ಕೆ. ಈಗೇನ್ ಮಾಡ್ತಾರೆ, ಎತ್ತಲ್ ಬಿಡಪ್ಪ ಅದನ್ನೇನ್ ಹೊಡಿಸ್ಬೇಕು ಬಿಡಪ್ಪ ಅಂತಂದು ತಪ್ಪು. ಏನೇ ಕಷ್ಟ ರೈತಿಗೆ 3 ಸಾರಿ ಎಡೆ ಹೊಡೆದ್ ನೋಡ್ಲಿ ಆ ಗಿಡ ಹೆಂಗಿರುತ್ತೆ ಅನ್ನೋದು. ಅದು ಬಿಡೋದು ಏ ಆರೇ ಎಡೆ ಕಳೆ ಅಲ್ಲಾಗೈತೆ ಅಂಬೋದು. ಅದು ಮಳೆ ಅಂತಂತವಾಗಿ ಬರೆದ್ರು, ಸ್ವಲ್ಪ ಕಮ್ಮಿ ಬಂದ್ರು ಕೂಡ ಊಡು ಎಲ್ಲಿದ್ರು ಅದು ನೆಲಕ್ಕೆ ಹೋಗುತ್ತೆ. ಈ ತರ ಬರುತ್ತೆ ಸರ್. ಈಗ ಎಡೆಕುಂಟೆ ಹೊಡೆದ್ಮೇಲೆ ಎಲ್ಲ ಸಾಕಷ್ಟು ಕಳೆ ಬೀಳುತ್ತಲ್ಲ, ಕಳೆನ ಕೈಯಿಂದ ಕಳೆ ತೆಗಿತಾರ? ಈಗೆಲ್ಲ ಸಾಕಷ್ಟು ಜನ ರೈತರು ಕಳೆನಾಶಕ ಸಿಂಪಡಣೆ ಮಾಡ್ತಾರೆ, ನೀವು ಯಾವ ಥರ ಮಾಡ್ತೀರಾ? ಕಳೆನಾಶಕ ಫಸ್ಟ್ಗೆ ಹೊಡಿಬೇಕು ಸರ್, ಎಡೆ ಹೊಡೆಯೋದಕ್ಕಿಂತ ಮುಂಚೆ ಹೊಡಿಬೇಕು. ಈ ಕಳೆನಾಶಕ ಹೊಡೆದಿದ್ವಿ ಅಂತ ಸುಮ್ಮನೆ ಇದ್ರೆ ಬರೀ ಅದ್ರಾಗ ಏನು ಪ್ರಯೋಜನ ಆಗಲ್ಲ. ಎಡೆ ಹೊಡೆದು ಕಳೆ ತೆಗೆದ್ರೇ ಫಸ್ಟ್ಲಿಗೆ ಒಳ್ಳೇದು. ಏನು ನಾಳೆ ಕಳೆನಾಶಕ ಹೊಡೆದಿನ ಬಿಡು ಅಂತಾರೆ, ಸುಳ್ಳದು ಹೋಗಲ್ಲ. ಇನ್ನೂ ಇರೋದು ಇದ್ದೇ ಇರ್ತೈತೆ, ಪೂರ ಹೋಗಲ್ಲ. ಕಳೆನಾಶಕ ಅಂದ್ರೆ ಕಳೆನಾಶಕ ಹೊಡಿಬೇಕು. ಈಗ 2-3 ವರ್ಷ ಕೆಳ ಕಳೆನಾಶಕ ಹೊಡೆದ್ರೆ ಪೂರ ಹೋಗ್ಬಿಡೋದು. ಈಗ ಹೋಗ್ತಾ ಇಲ್ಲ, ಈ ಕಳೆನಾಶಕನೇ ಸರಿ ಮಾಡ್ತಿಲ್ಲ ಇವರು. ಅದರಿಂದ ಕಳೆನಾಶಕ ಹೊಡೆದವರು 5-6 ದಿನದಾಗ ಎಡೆ ಹೊಡೆದ್ರೆ ಮಾತ್ರ ಹೊಲ ವಾರಣ, ಇಲ್ಲಾಂದ್ರೆ ವಾರಣ ಆಗ್ತಿಲ್ಲ. ಅದರಿಂದ ನಾವೇನ್ ಮಾಡಬೇಕು, ಕಳೆನಾಶಕ ಹೊಡೀದಿ ಬಿಡ್ಲಿ, 18 ದಿನದಾಗ ಎಡೆ ಹೊಡೆದು ಕಳೆ ತಕ್ಕಂಡ್ರೆ 3 ಸಾರಿ ಎಡೆ ಹೊಡೆದ್ರೆ ಆ ಯಪ್ಪನ ಕಳೆನಾಶಕನ ಘನವಾಗಿ ಅಷ್ಟನಾಗುತ್ತೆ ಭೂಮಿ. ಅದು ಗೊತ್ತಿಲ್ಲ. ಏ ಕಳೆನಾಶಕ ಹೊಡೆದ್ಬಿಟ್ಟು ಆರಾಮಾಗಿರೋಣ ಅಂದ್ರೆ ಬೆಳೆಯಲ್ಲ. ಕಳೆನಾಶಕ ಹೊಡೆದ್ಬಿಟ್ಟೆ ಸುಮ್ಮನಿದ್ರೆ ಬಿದ್ದೆ ಬೀಳುತ್ತೆ ಕಳೆ ಅಂತಾನು. ಎರಡು ಸಾರಿ ಎಡೆ ಹೊಡೆದು ಕಳೆ ತೆಗೆದು ಮೂರನೇ ಸಾರಿ ಎಡೆ ಕುಂಟೆ ಹೊಡೆದು ಮನೆಗಿರ್ಲ, ಮಳೆ ಬಂದ್ರೆ ಕಣವಾದ ಬೆಳೆ ಆಗುತ್ತೆ. ಕೊನೆಗೆ ಧೂಳು, ಆ ಧೂಳ ಕೇಳಿತ ಊಡು, ಅದು ಗೊತ್ತಿಲ್ಲ ಜನಗಳಿಗೆ. ಮೃದುವಾಗಿ ನೆಲೆದ್ರೆ ಅದ್ರಾಗೆ ಹೋಗಿ ಇಟ್ಟಾದ್ರೂ ಬುಡ್ಡಾಗುತ್ತೆ, ಅದು ಗೊತ್ತಿಲ್ಲ. ಏ ಎರಡು ಸಾರಿ ಎಡೆ ಹೊಡೆದೇನಿ, ಒಂದ್ಸರಿ ಎಡೆ ಹೊಡೆದೇನಿ, ಕಳೆ ತೆಗೆದ್ರೆ ನಿಮ್ ಸುಮ್ಮನೆ ಆಗ್ತಾರೆ, ಅದು ತಪ್ಪು. ನಾನು ಅದಮಾಸ್ ನೋಡಿರ ಬದುಕಿದು. ಈಗ ನಮ್ಮಲ್ಲಿ ಎತ್ತಿದ್ದಾಗ ಮೂರನೇ ಸಾರಿ ಎಡೆ ಹೊಡಿತಿದ್ವಿ. ನಾವೇನ್ ಮಾಡ್ತಿದ್ವಿ, ಕಳೆ ಇದ್ರು ಕೂಡ ಎಡೆ ಕುಂಟೆ ಸಾಲಿಗೆ ಬೈಲಿತ್ತ ದೊಬ್ಕೊಂಡು ದೊಬ್ಕೊಂಡು ಹೊಡೆದು ತೆಗ್ದಿದ್ವಿ. ಆಗ ನಾವು ಕಳೆ ಹತ್ತು ಜನ ಕೂಲಿಯರ್ ಆಗ್ತಿಲ್ಲ. ಈಗ ಇವರು ಎಡೆ ಕುಂಟೆರ್ಗೂ ಈ ಬಾಡಿಗೆ ಬರೋರು ಏನ್ ಮಾಡ್ತಾರೆ, ಅದು ಹೋದಂಗ ಹೋಗ್ಲಿ ಇದ್ದಂಗಿಲ್ಲ ಅಂತ ಹಿಡ್ಕೊಂಡು ಅದೇ ಹೋಗ್ತಾರೆ. ಆ ತರ ಹೊಡೆಯೋದು ತಪ್ಪು. ಅವರು ಬಾಡಿಗೆ ಬರ್ತೈತೆ ಅಂತ ಹೊಡೆಯೋದಲ್ಲ. ಮೊನ್ನೆ ನಾನೇ ಎತ್ತಿಲ್ಲ ಹೊತ್ತಿಗೆ ಎಡೆ ಕುಂಟಿಗಿಕ್ಕಿ ಹಿಂದೆ ಇದೀನಿ, ಎಲ್ಲ ಸುಮ್ಮನೆ ಬೈಲ್ ಬೈಲಾಗೆ ಹಿಡ್ಕೊಂಡು ಹೋಗ್ತಾರೆ. ನಾವು ಹಂಗಲ್ಲ, ಒಂದು ಗೇಣಿದ್ರೆ ಹಂಗೆ ದೊಬ್ಬಿ ಇತ್ತಾಗ ಎಳ್ಕೊಂಡ್ಬಿಡ್ತೀವಿ ಎಡೆ ಕುಂಟೆ. ಆ ತರ ಹೊಡೆಯ ರೈತರೇ ಹುಟ್ಲಿಲ್ಲ, ಎಲ್ಲ ಬರೇ ತೋದಪ್ಲು ಬೆಳೆ ಇದು ಮಾಡ್ತಾರೆ. ಬಾಡಿಗೆ ಹೋಗಿದೀವಿ ಅಂತ ಸುಮ್ಮನೆ ಹೊಡೆದು ಬಂದ್ರೆ ಅದೇನು ಪ್ರಯೋಜನ ಆಗಲ್ಲ. ನನಗೆ ಯಾಕೆ ಮೊನ್ನೆ ಬೇಜಾರಾಗಿ ಏಯ್ ನಿಮ್ಮ ಎಡೆ ಹೊಡೆದಂಗೆ ಸುಮ್ಮನೆ ಕಳೆ ತೆಗೆದ್ರೆ ಮೇಲು ಅನ್ನಿಸ್ಬಿಡ್ತು. ಆ ತರ ಮಾಡ್ತಾರೆ ಈಗ ಈ ಜನಗಳು. ಮೊದ್ಲು ಎಡೆ ಕುಂಟೆನೆ ಹೊಡೆಯಕ್ ಬರಲ್ಲ, ಈ ಕುಂಟಿನ ಯಾವ ದೊಬ್ಕೆಂತಾರೆ. ನಾನು ತೋರಿಸ್ತೆ, ಏಯ್ ಬಾ ಮತ್ತೆ ಹೊರಗೆ ತೋರಿಸೋನ್, ಏಯ್ ಬರ ನೀ ಏನಂತ ಸುಳ್ಳಲ್ಲ, ಹಿಂಗೆ ರೇಗಿ ಇನ್ನ ಊಟ ಮಾಡಿರಲ್ಲ, ಊಟ ಮಾಡಕ್ ತರೋಣಂತ ಹೋದೆ. ಅದೇ ಸುಡ್ ಹೊಡಿರಪ್ಪ ಊರಕ್ಕ ಹೋಗಿ ಮುದ್ದೆ ಅಂದ್ರೆ, ಏ ಬರ ಜೋ ನೀನೇನ್ ನನ್ಗೆ ಹೇಳ್ತೇ, ನಾನು ಹುಡುಗನ ತಿರುಗಿ ಮಾಡಿರಂತ ಹೋಗಿ ಎಡೆ ಕುಂಟು ಇಟ್ಕೊಂಡು ತೋರಿಸ್ತೆ. ಪಕ್ಕದಾಗ ಒಬ್ಬ ಆತ ನಮಗೆ ಪರಿಚಯ, ಏ ಆಯಪ್ಪ ಘನುವ ಮಾಡಿದ ಸುಳ್ಳಲ್ಲ, ಒಂದು ಗೇಣಿಗೆ ದೊಬ್ಬಿದೆ ಅಬ್ಬಾ ಅಂದ್ರು. ಇದನ್ನ ಕಲೀರಿ, ಬದುಕು ಅಚ್ಚುಕಟ್ಟ ಮಾಡೋದು. ಸುಮ್ಮನೆ ಎಡೆ ಹಾಕ್ತೀವಿ ಅಂದ್ರೆ ಎಡೆ ಅಲ್ಲ, ಗೇಣಿದ ತರ ಅಲ್ಲೊಂದು ಎಣ್ಣೆ ಕಮ್ಮಿ ಆಗುತ್ತೆ ಅಂತ ತೋರಿಸಿದೆ. ಅವಾಗ ಸೋಜಿಗೆ ಬಡ್ರಿ ನಾವು ಆ ತರ ಮಾಡ್ಬೇಕು. ಯಾವುದೇ ಒಂದು ಬದುಕು ಮಾಡಿದ್ರೆ ಶ್ರದ್ಧೆಯಿಂದ ಮಾಡ್ಬೇಕು, ಈ ತರ ಎಲ್ಲ ಮಾಡ್ಬೇಕು ಸರ್. ಮಾಡಿದ್ರೆ ಅದು ಹೆಂಗಾಗುತ್ತೆ, ಏ ನಾನು ಎಡೆ ಹಾಕಿ ನಮ್ಗೆ ಬರೀ ನಡು ಮಧ್ಯೆ ಹೋದ್ರೆ ಎಡೆ ಹೋಗುತ್ತೆ, ಅದೇನು ಎಲ್ಲೋ ಐದು ನಿಮಿಷ ಹಿಂಗಂತ್ಕೊಂಡು ಹಿಂಗಂತ್ಕೊಂಡ್ಬಿಟ್ರೆ ಆಗೋಯ್ತು. ಈ ತರ ಎಲ್ಲ ಮಾಡಿದ್ ನಾನು. ಎಡೆ ಕುಂಟೆ ಹೊಡೆದು ಕಳೆ ತೆಗೆದ ಮೇಲೆ ಏನಾದ್ರು ಮೇಲ್ಗೊಬ್ಬರ ಕೊಡ್ತಾರ? ಕೆಲವು ರೈತರೆಲ್ಲ ಜಿಪ್ಸಮ್ ಅದೆಲ್ಲ ಕೊಡ್ತಾರೆ. ಜಿಪ್ಸಮ್ ಕೊಡಬಹುದು, ಕೆಲವರು ಅಲ್ಲಿಗೆ ಇದಾಗಿರ್ತಾರೆ. ಜಿಪ್ಸಮ್ ಬುದ್ಧಿವಂತರು ತಿಳ್ಕೊಂಡವ್ರು ಜಿಪ್ಸಮ್ ಕೊಟ್ರೆ ಇನ್ನೂ ಒಳ್ಳೇದು ಇಳುವರಿಗೆ. ಈ ಕಳೆ ಎಡೆಗೆ ಅಲ್ಲಿಗೆ ಇದಾಗಿರ್ತಾರೆ, ಕೆಲವರು ಆಲೆ ಜಿಪ್ಸಮ್ ಬಿಟ್ಟೇ ಬಿಟ್ಬಿಟ್ರು. ಯಾಕೆ ಏ ಬಿಡಪ್ಪ ಅದನ್ನೆಲ್ಲಿ ಇದನ್ನೆಲ್ಲಿ, ಮಳೆ ಬಂತ ಹೇಳಕ್ ಹನವಾಗ್ತಾ ಅಂಬೋದು. ಬಂದ್ರು ಬರ್ಲಿ, ಮಳೆ ಬಂದ್ರೆ ಇನ್ನೂ ಒಳ್ಳೇದು, ಇದನ್ನ ಕೊಟ್ರೆ ಇನ್ನೂ ಒಳ್ಳೇದು. ಯಾಕೆ ಮಳೆ ಬಂದಷ್ಟು ಜಿಪ್ಸಮ್ ಕೊಟ್ರೆ ಇನ್ನೂ ಇಳುವರಿ ಜಾಸ್ತಿ ಬರುತ್ತೆ. ಅದು ಒಂದ್ಸಾರಿ ನಾನು ಹಾಕಿದ್ದೆ ಅಂದ್ರೆ ತಿರ್ಗಾ ಇದೊಟ್ಟು ಪಾಟ್ ಬೀಳಾರ್ದೇ ಬಿಡತ್ಲ ಹೋಗ್ಲಿ ಅಂಬೋದು ಸುಮ್ಮನೆ ಆಗೋದು. ಜಿಪ್ಸಮ್ ಹಾಕಿದ್ರೆ ಇಳುವರಿ ಬಹಳ ಚೆನ್ನಾಗಿ ಬರ, ಈ ಗೌರ್ಮೆಂಟ್ ಗೊಬ್ಬರಕ್ಕೇನೆ ಇಳುವರಿ ಬರ್ತೈತೆ. ಬರೇ ಜಿಪ್ಸಮ್ ಹಾಕಿರು ನಮ್ಮ ಕೊಟ್ಟಿಗೆ ಗೊಬ್ಬರದು ಇದಕ್ಕೆ ಜಿಪ್ಸಮ್ ಹಾಕ್ಬಿಟ್ರೆ ಇದು ಯಾವುದು ಬೇಕಿರಲ್ಲ. ಇಲ್ಲ ಸರ್ ನಾನು ಅಜ್ಮಾಸಿದ್ನಿ. ಅದನ್ನ ಏನ್ ಮಾಡ್ತಾರ ಅಂದ್ರೆ, ಇವಾಗ ಆದ್ರೆ ಏ ಜಿಪ್ಸಮ್ ಸರಿ ಲ್ಯಾಕ್ ತಂದು ಹಾಕ್ಲಾರ್ದ ಜಿಪ್ಸಮ್ ಸರಿ ಇಲ್ಲ ಅಂಬೋದು. ಅದನ್ನ ಪರೀಕ್ಷೆ ಮಾಡಿ ನೋಡ್ಬೇಕು ರೈತರಾದ. ಶೇಂಗಕ್ಕೆಲ್ಲ ಏನೇನ್ ರೋಗ ಬರುತ್ತೆ, ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರ? ಶೇಂಗಕ್ಕೆ ರೋಗ ಬರುತ್ತೆ, ಆ ರೋಗ ಏನ್ ದೊಡ್ಡ ರೋಗ ಅಲ್ಲ. ಅದನ್ನ ಕಂಟಿನ್ಯೂ ಮಾಡ್ಕೋಬೇಕಾದ್ರೆ ಬೇರುಳ ಕಡಿತವೆ. ಬೇರುಳ ಕಡಿಯೋದಕ್ಕೆ ಏನ್ ಮಾಡ್ಬೇಕು? ಇದು ಎಂತದ ಬರುತ್ತಲ್ಲ ಸರ್ ಪೋರೇಟ್. ನಾನು ಬೇರುಳ ವಿಪರೀತ ಕಡಿಯವು, ಸುಮ್ಮನೆ ತೊಗರಿ ಗಿಡಕ್ಕೆ ಹುಳ ಬೀಳ್ತಾವ ಅಂತ ಪೋರೇಟ್ ಉಗ್ಗಿದ್ದೆ. ಪೋರೇಟ್ ಉಗ್ಗಿದ್ರೆ ಇನ್ನೂವರೆಗೂ ನಮ್ಗೆ ಕಡಲೆ ಗಿಡದಾಗ ಒಂದು ಬೇರುಳನ್ನು ಕಡಿದ್ರಲ್ಲ. ಈಗ ಒಳಗಿರೋ ಭೂಮಿಯಾಗಿರೋ ಹುಳಿಗೆ ಏ ಮ್ಯಾಲಂಕ್ಷೆಯಲ್ಲಿ ರೋಗುತ್ತೆ ಅಂತಾರೆ. ಈ ವಿಷಕ್ರಮ ಮಳೆ ಬಂದು ಇಳ್ಕೊಂಡ್ಬಿಟ್ರೆ ಅದು ಒಳಗಡೆನೆ ಐಕ್ಯವಾಗಿ ಹೋಗಿರುತ್ತೆ. ಅದು ಗೊತ್ತಿಲ್ಲ, ಏ ಪೋರೇಟ್ ಹಾಕಿ ಬಿಡಪ್ಪ ಮ್ಯಾಲೆ ಸುಳಿಗೆ ಬೀಳ್ತೈತೆ ಅಂತಾರೆ. ಸುಳ್ಳದು, ಪೋರೇಟ್ ಹಾಕ್ಬಿಟ್ರೆ ಬೇರುಳ ಕಡಿಯಲ್ಲ. ಆಮೇಲೆ ಇದು ಕರೇಜೋನಿ, ಕರೇಜೋನಿ ಕೂಡ ಅದ್ರ ವಾಸನೆಗೇನೆ ಸ್ಮೆಲ್ಗೇನೆ ಇದಾಗುತ್ತೆ. ಏ ಇದಕ್ಕೆ ಔಷಧ ಹೊಡಿಬೇಕು ಕರೇಜೋನಿ ಬಿದ್ದ ಸುಳ್ಳದು. ಆ ಔಷಧ ಬಿಟ್ಟು ಪೋರೇಟೇ ಉಗ್ಗಿಬಿಟ್ರೆ ಘನವಾದ ಕೆಲಸ ಮಾಡುತ್ತೆ. ಪೋರೇಟ್ನ ಔಷಧಕ್ಕೇನೆ ವಾಸನೆಗೇನೆ ಅದು ಸಾಯ್ತೈತೆ, ಒಳಗಿರ್ತಕ್ಕಂತ ಬೇರುಳನು ಸಾಯ್ತಾವ. ನಿಜಕ್ಕೂ ನಾವು ಅಬ್ಸರ್ವ್ ಮಾಡಿದ್ನ ಅದನ್ನ. ಈಗ ನೋಡಿ ಈ ವರ್ಷ ಆಲೆ ಕಳೆ ಆಗಲಿ ವಾಸನೆ ಬರ್ತೈತೆ, ಮುಂದಾಗೆ ಶೈಲಿ ನಮ್ಗೆ ಕೈ ಬಿಟ್ವಿ, ಅಲ್ಲಿಂದ ಅಲ್ಲಿಂದ ಆಲೆ ಬೇರೊಳ ಕಳಿತಾವ. ಪೋರೇಟು ಉಗ್ಗೇಯು ಅಂದ್ರೆ ಏನೊಂದು ಅಪಾಯ ಆಗಲ್ಲ. ಅದಕ್ಕೇನು ಇದೇ ಮಾಡ್ಬೇಕು ಅಂಬೋದೇನು ಪವರ್ ರೇಟ್ ಅಂದಕ್ ಬಿಟ್ರು ಸಾಕು. ಅಂದ್ರೆ ಪವರ್ ರೇಟ್ ಪವರ್ ಇರ್ಬೇಕು, ಈಗ ಹಾಲು ಅದು ಪವರ್ ಅಲ್ಲ. ಅಂದ್ರೆ ಕುರಿ ದಾನ್ಯರಿಗೆ ಭಯ ಏನ್, ನಾವು ಅವ್ರಿಗಾಗಿ ಎನ್ಸಲ್ಲ ಮೊಳಕ್ ನಾವು ಮಾಡ್ಕೊಂಡು. ಈಗ ಶೇಂಗಾ ಕಟಾಗಿ ಬರ್ಬೇಕಂದ್ರೆ ಎಷ್ಟು ತಿಂಗಳು ಅದು ಬೇಕಾಗತ್ತೆ? ಮಳೆ ಸರಿಯಾಗಿ ಬಂದ್ಬಿಟ್ಟು ನಮ್ಮ ಹೊಲ ಅದ ಮಾಡಿ ಸರಿಯಾಗಿ ಎಲ್ಲ ಬೆಳೆ ಕ್ಲೀನ್ ಮಾಡಿಬಿಟ್ರೆ ಮೂರುವರೆ ತಿಂಗಳಿಗೆ ಹೆಚ್ಚಾಗಿ ಬಿಡುತ್ತೆ. ಅಂದ್ರೆ ಬಡ್ನೆಲ್ಲ ಮಳೆ ಇಲ್ದ ಮೂರಲ್ಲ ನಾಲ್ಕು ತಿಂಗಳು ಬೇಕಾಗುತ್ತೆ. ಆ ನಾಲ್ಕು ತಿಂಗಳೇನು ಬೇಕಾಗಲ್ಲ, ಸರಿಯಾದ ಎರಡಸಿ ಮೂರಸಿ ಮಳೆ ಬಂದ್ಬಿಟ್ರೆ, ಕಾಲು ಕಾಲಕ್ಕೆ ಮಳೆ ಬಂದ್ಬಿಟ್ರೆ ಆ ಮೂರುವರೆ ತಿಂಗಳಿಗೆ ಕಟಾವ್ ಆಗೋಗ್ಬಿಡುತ್ತೆ. ಕಟಾವ್ ಎಲ್ಲ ಯಾವ ರೀತಿ ಮಾಡ್ತೀರ? ಕಟಾವ್ ಇನ್ನೇನು ಮಾಡ್ತೀವಿ ಸರ್, ಎತ್ತಲ್ಲ ಕರೆಲ್ಲ ಟ್ಯಾಕ್ಟ್ರಿಗೆ ಕರಗಿಸೋದು, ಅವನು ಹೊಡೆದಂಗೆ ನಾವು ಕಾಯಿ ಅರ್ಧ ಹೋಗೋದು, ಅರ್ಧ ಇರ ಕಾಯಿ ಗಿಡಕ್ಕಿದ್ದೇ ಸಾಕಾಗುತ್ತೆ. ಕಾಯಿನ ಯಾರು ಹರಿಸ್ತಾರೆ? ಅವಾಗ ಎತ್ತಿನಾಗೆ ಮಡಿಕೆ ಕರಗಿದ್ರು ಕಾಯಿ ಆರಿಸ್ತಿದ್ವಿ, ಅದು ದೋಣಿಯಾಗೆ ಸಿಗೋದು. ಇದು ಹಂಗಲ್ಲ, ಹೊಲ್ದಾಗೆ ಎಲ್ಲ ಭೂಮಿಯಾಗ ಕುಂಟೆ ಊಣಿ ಬಿಡುತ್ತೆ. ಕುಂಟೆ ಉಂಡಾಗ ಇನ್ನು ಯಾರು ಕೆದರ್ತಾರೆ? ಆ ಕಾಲದಾಗೆ ಕುಂಟೆಗೆ ಬಳ್ಳಿ ಗಿಡ ಹಾಕಿ ಅರಗ್ತಿದ್ವಿ, ಅದನ್ನ ಎರಡು ಸಾರಿನ ತೆಳ್ಳೊಡಿತಿದ್ವಿ. ತೆಳ್ಳೊಡೆದ್ರೆ ಘನವಾಗಿ ಕಾಯಿ ಸಿಗೋದು, ಇದ್ರ ಹಂಗೂ ಸಿಗಲ್ಲ. ಇನ್ನೇನು ತಿರುಗಿ ತೆಳ್ಳೊಡಿ ಹಂಗಲ್ಲೇನಿಲ್ಲ. ಹಂಗಾಗಿ ಈಗೆಲ್ಲ ಮಳೆ ಬಂದ್ರೆ ಕೈಯಾಗ ಕೀಳೋದು ಭಾಳ ಬೆಸ್ಟು, ಕೈಯಾಗ ಕಿತ್ಬಿಟ್ರೆ ಭಾಳ ಬೆಸ್ಟು. ಅದ್ ಬಿಟ್ಟು ಈ ಮಳೆ ಇರಲ್ಲಲ್ಲ, ಏ ಯಾರಿಲ್ಲ ಕೀಳೋರು ಬರಲ್ಲ ಅನ್ನೋದು ಅರಗಿಸೋದು. ಅರ್ಧ ಕಾಯಿ ಭೂಮಿಗೆ, ಅರ್ಧ ಕಾಯಿ ಮನುಷ್ಯರಿಗೆ, ಈ ತರ ಆಗ್ತಾ ಇತ್ತು. ಶೇಂಗನೆಲ್ಲ ಯಾವ ರೀತಿ ಬಿಡಿಸ್ತಾರೆ? ಮಿಷಿನ್ ಬಿಡಿಸ್ತಾರ, ಕೈಯಿಂದಾನೆ ಬಿಡಿಸ್ತಾರ? ಮಿಷಿನ್ ಅದು ಇದೆ, ಅದು ಗಬ್ಬೆ. ಏನಂದ್ರೆ ಕೈಯ ಬಿಡಿಸೋದೇ ಮೇಲು, ಕೊನೆಗೆ ಕೈಯ ಬಿಡಿಸಕ್ ಲೇಟ್ ಆದ್ರೆ ಈ ಡಸ್ಟ್ ಪುಡಿ ಹಾಕ್ಬಿಟ್ರೆ ಅದು ಕೂಡ ಉಪ್ಪಡಿ ಏನು ಬೀಳಲ್ಲ. ಬಣವಿಗೆ ಹಾಕ ಒಟ್ಟುವಾಗ ಡಸ್ಟ್ ಪುಡಿ ಹಾಕಿ ಒಟ್ಟಿಬಿಟ್ರೆ ಮೂರು ತಿಂಗಳು ಉಗಾದಿ ಆದ್ಮೇಲೆ ಬಿಡಿಸಲಿ ಏನು ಡೋಕಿರಲ್ಲ. ಈಗ ಅವಸರಕ್ಕೆ ಏ ಬಿಡಿಸ್ಬೇಕು, ರೇಟ್ ಆಗುತ್ತೆ, ಹಂಗೆ ಆಗುತ್ತೆ, ಹಿಂಗೆ ಆಗುತ್ತೆ ಅಂತ ಬಿಡಿಸಕೋರು ಕೂಲರು ಸಿಗಲ್ಲ. ಔಷಧ ಅಂತೂ ಬೀಳ್ಬೇಕು. ಅಂದ್ರೆ ಬಿಡಿಸೋದೇ ಬೆಸ್ಟ್. ಬಳ್ಳಿ ಭಾಳ ಅಚ್ಚುಕಟ್ಟಾಗಿರುತ್ತೆ ಬಿಡಿಸಿದ್ದು. ಈ ಮಿಷಿನ್ ಬಳ್ಳಿ ಏನಾಗುತ್ತೆ ಅಂದ್ರೆ ದನ ಕರ ತಿನ್ನಕ್ಕೂ ಇದು, ಬಣವೆ ಒಟ್ಟಕ್ಕೂ ಇದು, ಅದು ಇನ್ನೇನು ಇದು, ಅದಕ್ಕೂ ಕೂಲರ್ ಇಕ್ಬೇಕು. ಆಮೇಲೆ ಆ ಕಾಯಕು ಬ್ಲೋ ಇದು ಮಾಡಕ್ಕು ಅದೆಲ್ಲ ಮಾಡ್ಬೇಕು. ಬಿಡಿಸೋದ್ ಬೆಟ್ರು. ಏನ್ ಮಾಡ್ತೀವಿ, ಹೆಂಗ ಒಬ್ರಿಬ್ರಿ ಕಷ್ಟನೇ. ಅಂದ್ರೆ ಒಂದ್ ಪಲ್ಲ ಎರಡು ಪಲ್ಲದಾರು ಪಕ್ಕನೆ ಇದು ಮಾಡ್ತಾರೆ, ಐದು ಆರು ಪಲ್ಲದಾರು ಬಹಳ ಕಷ್ಟ. ಅದಕ್ಕೆ ಮಿಷಿನ್ಗೆ ಹಾಕಿಸ್ತಾರೆ. ಮತ್ತೇನ್ ಮಾಡ್ತಾರೆ, ಕೂಲರ್ ಬರಲ್ಲ ಆ ಟೈಮ್ಗೆ, ಆ ತರ ಮಾಡ್ತಾರೆ. ಏನಾದ್ರೂ ಬಿಡಿಸೋದೇ ಬೆಸ್ಟ್. ಈಗ ನೀವು ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ರೆ, ಚೆನ್ನಾಗಿ ಮಳೆ ಬಂದ್ರೆ ಒಂದ್ ಚೀಲ ಬೀಜಕ್ಕೆ ಎಷ್ಟು ಚೀಲದವರೆಗೆ ಇಳುವರಿ ಬರುತ್ತೆ? 40 ಚೀಲದವರೆಗೆ ಬೆಳೆದೀನಿ. ಸುಳ್ಳಲ್ಲ, ಅಂದ್ರೆ ಮೂರ್ನಾಲ್ಕು ಟೈಮ್ ಮಳೆ ಅಂತ ಹೇಳಿದ್ನಲ್ಲ, ಮೂರ್ನಾಲ್ಕು ಟೈಮ್ ಮಳೆ ಬಂದ್ಬಿಟ್ರೆ ಸಾಕು. ಅದೇನ್ ದಿನ ಹಿಡ್ಕೋಬೇಕಾದಿಲ್ಲ ಮಳೆ. ಅದಕ್ಕೆ ಸರಿಯಾಗಿ ಕಳೆ ಅದ ಎಲ್ಲ ಈ ಸಿಕ್ಕಿಬಿಟ್ಟು ನಾವು ಕಳೆ ಎಡೆ ಹೇಳಿದ್ನಲ್ಲ, ಮೂರ್ ಸಾರಿ ಎಡೆ ಹೊಡೆದ್ಬಿಟ್ರೆ ಆಮೇಲೆ ಮಳೆ ಕಾಲ್ ಕಾಲ್ಕ ದಿನ ಬರ್ದಿದ್ರು ಎರಡು ಮೂರು ಐಟಮ್ ಬಂದ್ಬಿಟ್ರೆ ಸಾಕು. 40 ಚೀಲ ಜಾಸ್ತಿನೇ ಆಗುತ್ತೆ, ಯಾಕಂದ್ರೆ ಭೂಮಿ ಹಂಗಿರುತ್ತೆ, ಅದರಿಂದ ಬರುತ್ತೆ ಫಸಲು. ಈಗ ನಾವೇನ್ ಮಾಡಿದ್ರು ಆ ಮಳೆ ಎಲ್ಲದ ಮೇಲೆ ನಾವೇನ್ ಮಾಡಿದ್ರು ಅಷ್ಟೇನೆ. ಯಾವ ವರ್ಷ ಆದ್ರೂ ಮಳೆ ಬರ್ದಂಗೆ ಲಾಸ್ ಆಗಿರೋದು ಉಂಟ? ಈ ವರ್ಷ ಅಲ್ಲ, 10 ವರ್ಷ 2 ಚೀಲ ಬೀಜ ಹಾಕಿ 2 ವರ್ಷ ಎಲ್ಲ ಕಡಲೆಕಾಯಿ ಬೆಳೆದ್ವಿ. ಅವೇ ಬೀಜ ಸುಲ್ದಾಕಿರಿ, ಹೋದ ವರ್ಷ ಅವೇ ಬೀಜ ಸುಲ್ದಾಕಿರಿ, 2 ವರ್ಷನೆ ಹೆಚ್ಚಿಗೆ ತರಲಿಲ್ಲ. ಬಿಡತ್ಲಾಗ ಹೋದ ವರ್ಷ ಹಿಂಗಾಯ್ತು, ಈ ವರ್ಷ ಹಂಗ ಅಂತ. ಅದಕ್ಕೇನೆ 20-30 ಚೀಲ ಕಾಯಿ ಅದು 2 ವರ್ಷ ಇಲ್ಕೇನೆ ಕಾಯಿ, 2 ವರ್ಷ ಕಾಯಿ ಸುಲ್ದಾಕಿದ್ಕೇನೆ 20-30 ಚೀಲ ಕಾಯಿ ಆಯ್ತು. ಹಂಗೆ ಅದೇ ಹೇಳಿದ್ನಲ್ಲ, ಆ ತರ ಏನೋ ಒಂದು ಅಂಕೆ ಬಿದ್ದು ಮಾಡಿದ್ರೆ ಇದು ಮಳೆ ಬಂತು ಹಿಂಗೆ ಬೆಳಿತೀವಿ ಅಂತ ಹೇಳಕ್ಕಾಗಲ್ಲ. ನಾವೇನ್ ಮಾಡಿದಾಗೂ ಒಂದೊಂದು ವರ್ಷ ಇಳುವರಿ ಬರ್ತೈತೆ, ಒಂದೊಂದು ವರ್ಷ ಇಳುವರಿನೇ ಬರಲ್ಲ. ಈ ತರ ಎಲ್ಲ ಇರುತ್ತೆ. ಶೇಂಗಾ ಬೆಳೆದಂತದ್ದು ಎಲ್ಲಿ ಮಾರಾಟ ಮಾಡ್ತೀರ? ನಾವು ಮೊದಲೆಲ್ಲ ಚಳಿಕೆರೆಗೆ ಹೋಗ್ತೀವಿ, ಆ ಮಂಡ್ಯಾಗನು ಓಟು ನಾಟಕ, ಬರೇ ನಾಟಕ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈಗ ಇಲ್ಲಿ ಕೈ ವ್ಯಾಪಾರದವ್ರು ಬರ್ತಾರೆ, ಅವ್ರದ್ದು ಕಥೆನೆ, ಅಲ್ಲಿ ಹೋಗಬಲ್ಲ ಇಲ್ಲೇ ಹೋಗಲ್ ಬಿಡೋಂಬಲ್ಲ ಕೊಡೋದು, ಈ ತರ ಎಲ್ಲ ಮಾಡ್ತೀವಿ. ಅಂದ್ರೆ ಒಳ್ಳೆ ರೇಟ್ ಬಂದ್ರೆ ಮಾತ್ರ ಕೊಡ್ಬೇಕು ಅನ್ನಿಸ್ತೈತಿ. ಈ ಏನನ್ನ ಬಿಡತ್ಲ ಇವ್ರು ಪರವಲ್ಲ ಅಂತ ಇಲ್ಲೇ ಕೊಟ್ರು ಇಲ್ಲಿ ಲಾಸೆ ಅಲ್ಲಿ ಲಾಸೆ. ಆ ಮಂಡೋರ್ ಮಂಡೋರ್ ಕತೆನೇ ದೊಡ್ಡದಾಗ ಆ ಮಂಡಿಗೆ ಹಾಕ್ದಂಗ ಕೆಲವ್ರೆಲ್ಲ ಎಲ್ಲ ಈ ಕೈ ವ್ಯಾಪಾರಕ್ಕೆ ಕೊಡ್ತಾ ಇದ್ರು. ಅಂದ್ರೆ ಬೆಳೆಯುವಾಗಿ ದುಂಬಾಸು ಮಾರುವಾಗಿರ್ಕೊಡಲ್ಲ ಈ ಜನ. ಅದನ್ನ ಏ ಮಾಲು ಹೊರಗಡೆ ಹೋಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರೈತರ ಮೇಲೆ ಅದನ್ನು ತಂದು ಕುಂಡಿಸ್ಬಿಡ್ತಾರೆ. ಈಗ ಏನ್ ರೇಟ್ ಸಿಗ್ತಾ ಇದೆ ಶೇಂಗಾ? ಏನ್ ರೇಟ್ ಸರ್, ಈಗ ಹೋದ ವರ್ಷ ಎಲ್ಲ 4,000 5,000 ಅಂದ್ರೆ ನಾವು ಮಾರೋ ಹೊತ್ತಿಗೆ ಆಲೆ 3,500 ಹೆಚ್ಚಾಗಿ ಹೋಗ್ಬಿಡ್ತು. ಅಷ್ಟಕ್ಕೇನೆ ಅಂದ್ರೆ ಗಾಸ್ಲು ಬಡ್ಡಿ ಹೊರಟಂಗೆ, ಏನ್ ಲಾಸ್ ಏನ್ ಆಗ್ಲಿಲ್ಲ. ಅದೇ ಒಂದು ನಾವ್ 6,000 ತಂದಿರ್ತೀವಿ ಭೂಮಿ ಬೆಳೆದು ಎಕ್ಲಿ ಬರೋದ್ರಿಂದ ರೈತರಿಗೇನ್ ತೊಂದ್ರೆ ಆಗಲ್ಲ, ಆ ಬೆಲೆ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಈಗ ಅವ್ರಿಗಾಲೇ ಎಷ್ಟೇ ಅದರಲ್ಲಿ ಲಾಭ ಬಂದ್ರು ನಮ್ಮ ಮೇಲೆ ಹಾಕಿ ಬಿಡ್ತಾರೆ ಅದನ್ನ ತಂದು. ಒಟ್ಟಾರೆಯಾಗಿ ಚೆನ್ನಾಗಿ ಮಳೆ ಬಂದು ಚೆನ್ನಾಗಿ ಇಳುವರಿ ಬಂದ್ರೆ ಶೇಂಗಾ ಬೆಳೆನ ಲಾಭದಾಯಕ ಬೆಳೆ ಅಂತೀರಾ? ಒಳ್ಳೆ ಲಾಭದಾಯಕ, ಲಾಭದಾಯಕ ಆಗುತ್ತೆ ಹೇಳಿದ್ನಲ್ಲ. ರೇಟ್ ಹಾಕಿ ಕೊಡಲ್ಲ ಇವರು, ಈಗ ಬೀಜ ಕೊಡುವಾಗ ಹಾಕಿದ ರೇಟ್ ಇವರು ತಿರ್ಗಾ ಕೊಡಲ್ಲ. ಅಷ್ಟೊತ್ತಿಗಾಲೇ ಓಟೋ ಇದೆ ಇದು ಮಾಡ್ತಾರೆ. ನೀರಾವರಿ ಮಾಡ್ಬೇಕಂತ ಏನು ಉದ್ದೇಶ ಬರಲಿಲ್ಲ? ನೀರಾವರಿನೂ ಅದು ಸಾಮಾನ್ಯ ಅಲ್ಲ ಸರ್. ನೀರಾವರಿ ಮಾಡಿದ್ರೆ ಐತೆ ಅದ್ರಾಗ ಉಪಯೋಗ, ವೆದ್ಲಿಗಿಂತ ಒಳ್ಳೇದೇ ನೀರಾವರಿ. ಅದಕ್ಕೆ ಹಗಲು ರಾತ್ರಿ ಕರೆಂಟು ಕಪ್ಪಡೆ ಎಲ್ಲ ಬೇಕು. ಅದು ಒಂದೊಂದು ಟೈಮ್ ಬೋರ್ನ ನೀರಿಲ್ದ್ರೆ ಅದಿದ್ದು ಕಷ್ಟ. ಒಳ್ಳೆ ಫಸಲಿ ಬಂದ ಬೋರ್ನ ನೀರಿರಲಿಲ್ಲ, ಮೋಟ್ರ್ ಸುಟ್ಟೋಯ್ತು, ಅದಿದ್ದು ಕಷ್ಟ. ಅಂದ್ರೆ ಬೇಳ್ಬೇಕಂದ್ರೆ ಮಳೆಯಾಗಿನ ಬೆಳೆನೆ ಒಳ್ಳೇದು. ನೀರಾವರಿ ದಿನ ಬೆಳೆ ಅಂದ್ರೆ ಈಗ ಒಂದು ಟಮಾಟ ಆಗಲಿ ಒಂದು ಪರಂಗಿ ಆಗಲಿ ಅದು ಇದು ಹಾಕ್ತಾರೆ, ಇಚ್ಛಾಭಟ್ಟ ನೀರಿರೋ ಒಳ್ಳೆ ಬೆಳೆನೆ. ಅದಕ್ಕೂ ಖರ್ಚು ಐತಿ, ಖರ್ಚು ಅಂದ್ರೆ ವಿಪರೀತ ಖರ್ಚು ಬಿಡು. ಅದು ಹಾಕಿದ್ರೆ ಮಾತ್ರ ನೀರಾವರಿಗೆ ಬೆದ್ಲಂಗಲ್ಲ. ಈ ವರ್ಷ ಗೊಬ್ಬರ ಹೊಡೆದ್ರೆ 3 ವರ್ಷ ಬೆಳ್ಕೋಬಹುದು. ಇದು ಹೆಂಗಲ್ಲ, ಇದಕ್ಕೆ ನಿತ್ಯಲೂ ಬೇಕು ಇದಕ್ಕೆ. ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸಬು ಮಾಡ್ಬೇಕಪ್ಪ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಸು ಸಾಕಾಣಿಕೆ ಅಂತಾರೆ, ನೀವೇನಾದ್ರೂ ಉಪಕಸಬು ಮಾಡ್ತೀರ? ಇಲ್ಲ ಸರ್, ನಾವು ಹಿಂದೆಲ್ಲ ಮಾಡಿದೀವಿ ಕುಸಕ ಬದುಕು. ಈಗ ಏನು ಮಗ ಒಂದಿಷ್ಟು ಮೇಕೆ ಮಾಡ್ಕೊಂಡು ಆಯಪ್ಪ ಎಷ್ಟು ಆತ ಮಾಡ್ಕೊಂಡು ಇದ್ದಾರೆ. ನನಗಿನ್ನೇನು ವಯಸ್ಸಾಗ್ತಾ ಬಂತು, ಏ ಬಿಡು ಹೋಗ್ಲಿ ಅಂತ ಸುಮ್ಮನಾಗ್ನಿ. ಏನ ನಾನು ಹಿಂದೆ ಹಿಂಗೆಲ್ಲ ಸ್ವಾರೆ ಪಾರೆ ಮಾಡ್ಕೊಂಡಿದ್ದೆ, ನಾವು ಕುಂಬಾರರು. ಅದರಿಂದ ನಾನು ಇನ್ನೂ ಕೈಲಾದ ಮಟ್ಟಿಗೆ ಸ್ವಾರೆ ಪಾರೆ ಮಾಡ್ಕೊಂಡು, ಯಾ ಪಟ್ಲಿ ಬೇಡ, ಯಾ ಮೇಕೆ ಬೇಡ, ಯಾ ಓತ ಬೇಡ, ಒಂದು ಹೊಸ ಕರಿಯಕ್ಕೊಂದು ಹೊಸ ಥರ ನಾನು ಏ ವಯಸ್ಸಾಯ್ತು ಬಿಡತ್ಲಾಗ ಮಂಗಾಗೈತೆ. ಏನಂದ್ರೆ ನನ್ನ ಕಸಬು ಇವತ್ತು ಸ್ವಾರೆ ಮಾಡ್ಕೊಂಡಿರೋನು ಒಳ್ಳೆ ಒಂದು ಅನುಕೂಲ ಐತಿ. ಅದಕ್ಕೂ ಕೈಲಾಗ್ತಾ ಇಲ್ಲ, ಏನಂದ್ರೆ ಮಾಡೋದು ಬಿಡ್ತಾ ಇಲ್ಲ, ಮಾಡ್ತೇನೆ ಇಷ್ಟೇ. ಈಗ ಇಷ್ಟೊಂದು ವಯಸ್ಸಾದ್ರೂ ಇಷ್ಟೊಂದು ಚೆನ್ನಾಗೆಲ್ಲ ಇನ್ನೂ ಬದುಕು ಮಾಡ್ತಾ ಇದ್ರ, ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಲಾಭದಾಯಕಲ್ಲ ಅಂತ ಅಂದು ಕೃಷಿಯಿಂದ ಹಿಂದೆ ಸರಿತಾರೆ ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಬೆಂಗಳೂರಿಗೆ ಹೋಗಿ ಕೇಳ್ತೀನಿ, ಬೆಂಗಳೂರಿಗೆ ಹೋಗ್ತಾರೆ, ಇಲ್ಲಿ ಮಾಡಲಾರ್ದು. ಅಲ್ಲಿ ಹೋಗಿ ಮಾಡೋದು ಇಲ್ಲೇ ಮಾಡಿದ್ರೆ ಅದು ಯಾಕೆ ಸಹ ಉಪಯೋಗ ಆಗಲ್ಲ? ಏನು ಬೆಂಗಳೂರಿಗೆ ಹೋಗಿ ದುಡಿಬೇಕು, ಅಲ್ಲೇನು ಪೂಸೆಟ್ಟೆ ಕೊಡ್ತಾರೆ, ಅಲ್ಲಿ ಮಾಡಿಸಿ ಕೊಡೋದು. ನಾನು ಹಂಗಲ್ಲ, ನಂದೇನು ಮನೆ ಹತ್ರನೇ ಅದೇ ಬದುಕು ಮಾಡಲು ಸರ್, ಯಾಕೆ ಉಪಯೋಗ ಆಗಲ್ಲ? ಎಲ್ಲ ಬೆಂಗಳೂರಿಗೆ ಹೋಗಿ ಜೀವನ ಮಾಡ್ಬೇಕಂದ್ರೆ ಆಗುತ್ತೆ, ಅಲ್ಲೇನು ಪೂಸೆಟ್ಟೆ ಕೊಡ್ತಾರೆ ದುಡ್ಡು. ಅಲ್ಲಿ ಬಿಡೋದು 10 ಎಕರೆ ಜಮೀನು ಇದ್ರೂ ಬಿಟ್ಟು ಹೋಗೋದು, 5 ಎಕರೆ ನೀರಾವರಿ ಇದ್ರೂ ಬಿಟ್ಟು ಹೋಗೋದು. ಯಾಕೆ ಇಲ್ಲಿ ಬಗ್ಗೆ ಮಾಡಲಾರ್ದ? ಸುಳ್ಳಲ್ಲ, ಹೋಗಬಾರ್ದು. ಯಾಕೆ ಇದೆ ಅದೇ ಉಪಯೋಗ ಇಲ್ಲಿ ಮಾಡಿರೋದಕ್ಕಾಗಲ್ಲ. ಏ ನೀರಾಗಲ್ಲ, ನೀರಾಗಲ್ಲ ಅಂತ ಅದೇ ಹೋಗ್ಬಿಟ್ರೆ ಜೀವನ ಅಲ್ಲೇ, ಅದೇ ಜೀವನ ಆಗಲ್ಲ. ಇಲ್ಲೇ ಇನ್ನೊಬ್ರಿಗೆ ಕೂಲಿ ಹೋದ್ರೂ ಜೀವನ ಆಗುತ್ತೆ. ನಮ್ಮೂರಲ್ಲಿ ಒಬ್ರಿಗೆ ರೈತರಿಗೆ ಒಳ್ಳೆ ಬೆಳೆಗಾರನ ರೈತರಿಗೆ ಕೂಲಿ ಹೋದ್ರೆ ಇವತ್ತು ಜೀವನ ಆಗುತ್ತೆ. ಇವತ್ತು ಕೂಲಿ ಎಷ್ಟಾಯ್ತು ಗೊತ್ತಾ? ಅವತ್ತಿನ ಕೂಲಿ ಬರೀ 5-2 ರೂಪಾಯಿ ಕೂಲಿ ಇತ್ತು, ಇವತ್ತು 350 ರೂಪಾಯಿ ಕೂಲಿ. ಏನು ಮಾಡಿಯಾ? ಏ ಹೋಗಿ ಮಾಡಲಾರ್ದ ಬೆಂಗಳೂರಿಗೆ ಹೋಗೋದು. ಬೆಂಗಳೂರಿಗೆ ಏನು ಪುಷಟ್ಟೆ ಕೊಡ್ತಾರೆ ದುಡ್ಡು? ಇಲ್ಲ. ಅದಕ್ಕೆ ನಾವು ಎಲ್ಲೆಲ್ಲಿಗೂ ಹೋಗಲ್ಲ. ಏನಂದ್ರೆ ನನಗೆ ಅನ್ನಿಸ್ತೈತೆ ಇವರೆಲ್ಲ ಬೆಂಗಳೂರಿಗೆ ಹೋಗೋ, ಇವ್ರಿಗೆ ಏನಾಗಿದೆ ತಪ್ಪ? ಆಸ್ತಿ ಇಟ್ಕೊಂಡೆಲ್ಲ ಬೆಂಗಳೂರಿಗೆ ಹೋಗ್ತಾರಲ್ಲ, ಅಲ್ಲಿ ಪುಷಟ್ಟೆ ಕೊಡ್ತಾರೆ. ಏ ಇಲ್ಲಮ್ಮ, ದುಡ್ಡು ಉಳಿದು ದುಡ್ಡು ಹಾಕಿ ಉಳಿಯಲ್ಲ, ಅಲ್ಲಿ ಎಷ್ಟು ಬಿಕ್ಕಟ್ಟಿರ್ತಾರೋ ಇಲ್ಲಿ ಅಷ್ಟು ಬಿಕ್ಕಟ್ಟಿರೋ ದುಡ್ಡು ಹಾಕಿ ಉಳಿಯಲ್ಲ. ಇಲ್ಲಿ ಮಜಾ ಮಾಡಿ ಹಂಗೆ ಅಲ್ಲಿ ಮಜಾ ಮಾಡಿದ್ರೆ ದುಡ್ಡು ಹಂಗೆ ಉಳಿ, ಅಲ್ಲಿ ಹಂಗೆ ಉಳಿತೈತೆ ತಿರ್ಗ. ಅದಕ್ಕೆ ನಾನು ಹಂಗೆ ಅಂದ್ರೆ ನಗುತ್ತಾರೆ. ಅಲ್ಲ ಜವ್, ನೀನು ಹಿಂಗೆ ಹೇಳ್ತೀಯ, ಹ್ಞೂನಲ್ಲೇ ಇಲ್ಲಿ ಅದೇ ಬಿಕ್ಕಟ್ಟು ಇಲ್ಲಿರ್ರಿ, ಅದ್ಯಾಕೆ ದುಡ್ಡು ಉಳಿಯಲ್ಲ? ಹ್ಞೂ, ದಿನ ದುಡ್ಡು ನೋಡ್ತಾರೆ ಇಲ್ಲಿ, ದಿನ ಕೂಲಿ ಹೊರ ದುಡ್ಡು ಬರೋಲ್ಲ, ಇಲ್ಲ ಹೊಲದ ಕೆಲಸ ಮಾಡಿ ದುಡ್ಡು ಬರೋಲ್ಲ, ನಗುತ್ತಾರೆ ನನ್ನ ತಾಗೆ. ಇಷ್ಟಲ್ಲ ಯಾವತ್ತೀನಿ ಇದು, ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಾ ನಿಮ್ಗೆ? ಫುಲ್ಲು ನಾನು ಇನ್ನೊಬ್ರಿಗೆ, ನಾನು ಒಬ್ಬ ರೈತರಿಗೆ ಕೂಲಿ ಹೋಗಲ್ಲ. ನಂದೇನಂದ್ರೆ ಮನೆ ಹತ್ರ ಬದುಕು, ಬದುಕಿದ್ದಾಗ ಮಾಡ್ತೀನಿ, ಬದುಕಿಲ್ಲ ಮಕ್ಕಂಬಿಡ್ತೀನಿ ಅಷ್ಟೇ. ನಾನು ಇನ್ನೊಬ್ರದ್ದು ಹೋಗಿ ಮಾಡ್ಬೇಕು ಅನ್ನೋ ಒಂದು ಪೊಸಿಷನ್ ಅಲ್ಲಿ ನನ್ನ ಕೈಗೆ ಒಂದಿಷ್ಟು ಕಸಬ ಐತೆ. ಹೊಲದ ಕೆಲಸ ಬೇಸಿಗೆ ಎಲ್ಲ ಸ್ವಾರೆ ಮಾಡ್ಕೊಂಬ್ತೀನಿ, ಮಳೆಗಾಲ ಎಲ್ಲ ವ್ಯವಸಾಯ ಮಾಡ್ಕೊಂಬ್ತೀನಿ. ನಮ್ಗಿನ್ನೇನು ಹೋಗಿ ಬೆಂಗಳೂರಿಗೆ ದುಡಿಬೇಕು, ಇನ್ನ ಓಟ್ ದುಡಿಬೇಕು, ಈಡ್ ದುಡಿಬೇಕು ಅನ್ನೋಂತ ಭ್ರಮೆ ಏನು ಇರಲ್ಲ. ಯಾಕೆ? ಈ ದೇವ್ರು ಕೊಟ್ಟದ್ದು ಸಾಕು, ನಮ್ಮ ಮನೆ ಹತ್ರ ದುಡ್ಕೋಬೇಕು, ಒಟ್ಟಿಗೆ ಮನೆ ಮುಂದೆ ನಾವಾಗಿ ಇರಬೇಕು ಅನ್ನೋ ಮಟ್ಟ ನಂದು. ಬಹಳ ಸಂತೋಷ ಹೊನ್ನಪ್ಪರ. ಇದುವರೆಗೂ ನೀವು ಈ ಶೇಂಗಾ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಗೋಸಿಕೆರೆ ಗ್ರಾಮದ ಕೃಷಿಕ ಹೊನ್ನಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2223 ಕರೆ ಮಾಡಿ. ಈಗ ಕೇಳಿ ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳ ಕರ್ನಾಟಕದ ಪ್ರತ್ಯೇಕ ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬೈಲಹೊಂಗಲ 4 ಸೆಂಟಿಮೀಟರ್, ಖಾನಾಪುರ 2 ಸೆಂಟಿಮೀಟರ್, ಸಂಕೇಶ್ವರ 2 ಸೆಂಟಿಮೀಟರ್, ಸೋಮವಾರಪೇಟೆ 3 ಸೆಂಟಿಮೀಟರ್, ಭಾಗಮಂಡಲ 3 ಸೆಂಟಿಮೀಟರ್, ಹಾರಂಗಿ 3, ಶೃಂಗೇರಿ ಬಾಳೆಹೊನ್ನೂರು 2 ಸೆಂಟಿಮೀಟರ್, ಕೊಣನೂರು ಹಗರಿಬೊಮ್ಮನಹಳ್ಳಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದ ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 39.8 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬೆಳಗಾವಿ ವಿಮಾನ ನಿಲ್ದಾಣವು ರಾಜ್ಯದ ಬಯಲುಸೀಮೆಯಲ್ಲಿ 17.6 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನವನ್ನು ದಾಖಲಿಸಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೆಳಗಾವಿ, ಧಾರವಾಡ, ಹಾವೇರಿ, ಕೊಡಗು, ಹಾಸನ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಪ್ರತ್ಯೇಕ ಸ್ಥಳಗಳಲ್ಲಿ ಲಘು ಮಳೆ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಒಳಗಿನ ಪ್ರತ್ಯೇಕ ಸ್ಥಳಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಉಳಿದ ಭಾಗಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 34 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಆಗುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲ ಕೇಳುಗಾರ ರೈತ ಬಾಂಧವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು. ಸೊ ನಾನು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಕೃಷಿಯಲ್ಲಿ ಜೈವಿಕ ಪೀಡನಾಶಕಗಳ ಮಹತ್ವ. ಈ ಒಂದು ಜೈವಿಕ ಪೀಡನಾಶಕಗಳಂದ್ರೆ ಏನಪ್ಪಾ ಅಂದ್ರೆ ಜೀವ ಇರತಕ್ಕಂತಹ ಜೀವಾಣುಗಳು ಬೆಳೆಗಳನ್ನು ಹಾನಿ ಮಾಡತಕ್ಕಂತಹ ಕೀಟ ಅಥವಾ ರೋಗಾಣುಗಳ ಮೇಲೆ ಹಾನಿ ಮಾಡಿ ಸೊ ಅವುಗಳನ್ನು ಸಾಯಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತವೆ. ಸೊ ಹಂಗಾಗಿ ಇವಕ್ಕೆ ಜೈವಿಕ ಪೀಡನಾಶಕಗಳು ಅಂತಂದು ಕರಿತೇವೆ. ಸೊ ಈ ಜೈವಿಕ ಪೀಡನಾಶಕಗಳನ್ನು ನಾವು 2 ವಿಧಾನದಲ್ಲಿ ನಾವು ವರ್ಗೀಕರಣ ಮಾಡಬಹುದು. ಸೊ ಒಂದೇದು ಜೈವಿಕ ರೋಗನಾಶಕಗಳು, ಸೊ ಇನ್ನೊಂದು ಜೈವಿಕ ಕೀಟನಾಶಕಗಳು ಅಂತಂದು. ಸೊ ಈ ಜೈವಿಕ ರೋಗನಾಶಕಗಳಲ್ಲಿ ಪ್ರಮುಖವಾದಂತಹ ರೋಗನಾಶಕಗಳು ಒಂದು ಮೊದಲನೇದಾಗಿ ಟ್ರೈಕೋಡರ್ಮಾ ಆರ್ಜಿಯಾನಮ್ ಅಂತ ಇದೆ. ಸೊ ಎರಡನೇದಾಗಿ ಸುಡೋಮೋನಸ್ ಫ್ಲೋರಸನ್ಸ್ ಅಂತ ಇದೆ. ಈ ಟ್ರೈಕೋಡರ್ಮಾ ಆರ್ಜಿಯಾನಮ್ ಅಂತಕ್ಕಂಥದ್ದೇನಿದೆ, ಸೊ ಇದನ್ನ ಭೂಮಿಯಿಂದ ಬರ್ತಕ್ಕಂತಹ ಶಿಲೀಂಧ್ರಗಳಿಂದ ಬರ್ತಕ್ಕಂತಹ ರೋಗಗಳನ್ನ ತಡೆಗಟ್ಟಲು ನಾವು ಇದನ್ನ ಉಪಯೋಗಿಸಬಹುದು. ಯಾವ್ಯಾವ ರೋಗಗಳನ್ನ ತಡೆಗಟ್ಟಬಹುದು ಎನ್ನದಾದ್ರೆ, ಸೊ ಇದನ್ನ ಭೂಮಿಯಿಂದ ಬರ್ತಕ್ಕಂತಹ ಸೊರಗು ರೋಗ, ಬುಡಕೊಳೆ ರೋಗ ಮತ್ತು ಸಸಿ ಮಡಿಗಳಲ್ಲಿ ಸಸಿ ಸಾಯತಕ್ಕಂಥದ್ದು, ಈ ರೀತಿಯಾಗಿ ಭೂಮಿಯಿಂದ ಶಿಲೀಂಧ್ರಗಳ ಮೂಲಕ ಬರ್ತಕ್ಕಂತಹ ಯಾವುದೇ ರೋಗಗಳು ಇದ್ರೂ ಕೂಡ ಈ ಒಂದು ಟ್ರೈಕೋಡರ್ಮಾ ಉಪಯೋಗಿಸೋದ್ರ ಮೂಲಕ ನಾವು ನಿರ್ವಹಣೆಯನ್ನ ಮಾಡಬಹುದು. ಸೊ ಇದನ್ನ ಯಾವ ರೀತಿ ಉಪಯೋಗಿಸಬಹುದು ಅಂತಂದ್ರೆ, ಉದಾಹರಣೆಗೆ ಹೇಳೋದಾದ್ರೆ 1 ಕೆಜಿ ಒಂದು ಟ್ರೈಕೋಡರ್ಮಾವನ್ನ 3-4 ಕ್ವಿಂಟಲ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ನಾವು ಭೂಮಿಗೆ ಸೇರಿಸಿದ್ದೇ ಆದಲ್ಲಿ ಈ ಒಂದು ಭೂಮಿಯಿಂದ ಬರ್ತಕ್ಕಂತಹ ರೋಗಗಳನ್ನ ತಡೆಗಟ್ಟಬಹುದು. ಎರಡನೇದಾಗಿ ಸುಡೋಮೋನಸ್ ಫ್ಲೋರಸೆನ್ಸ್, ಟ್ರೈಕೋಡರ್ಮಾ ರೀತಿಯಲ್ಲಿ ಸುಡೋಮೋನಸ್ ಫ್ಲೋರಸೆನ್ಸ್ ಅಂತಕ್ಕಂಥದ್ದು ಭೂಮಿಯಿಂದ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂತಹ ರೋಗಗಳನ್ನ ತಡೆಗಟ್ಟಲು ಇದು ಸಹಕಾರಿಯಾಗುತ್ತೆ. ಪ್ರಮುಖವಾಗಿ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಕರಿತೀವಿ, ಅಂದ್ರೆ ಬ್ಯಾಕ್ಟೀರಿಯಲ್ ಸೊರಗು ರೋಗ ಇಂತಹ ಒಂದು ರೋಗಗಳನ್ನ ತಡೆಗಟ್ಟಲು ಈ ಒಂದು ಸುಡೋಮೋನಸ್ ಫ್ಲೋರಸೆನ್ಸ್ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ಕೂಡ 5-10 ml 1 ಲೀಟರ್ಗೆ ನೀರಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬುಡಗಳಿಗೆ ಕೊಡೋದ್ರಿಂದ ಸೊ ಈ ಒಂದು ಬ್ಯಾಕ್ಟೀರಿಯಾ ಇಂದ ಬರ್ತಕ್ಕಂಥ ರೋಗಗಳನ್ನ ತಡೆಗಟ್ಟಬಹುದು. ಸೊ ಇದಿಷ್ಟು ಜೈವಿಕ ರೋಗನಾಶಕಗಳ ಬಗ್ಗೆ. ಅದೇ ರೀತಿ ಜೈವಿಕ ಕೀಟನಾಶಕಗಳು ಅಂತಲೇ ಇದಾವೆ. ಸೊ ಅದರಲ್ಲಿ ಪ್ರಮುಖವಾಗಿ 3-4 ನಾವು ಹೆಸರಿಸಬಹುದು. ಮೊದಲನೇದಾಗಿ ಮೆಟ್ರೇಸಿಯಂ ಅನಿಸೋಪ್ಲೇ ಅಂತದ್ದು. ಸೊ ಈ ಮೆಟ್ರೇಸಿಯಂ ಅನಿಸೋಪ್ಲೇ ಅಂತಕ್ಕಂಥದ್ದು ನಮಗೆ ಈ ದುಂಬಿ ಜಾತಿಗೆ ಸೇರತಕ್ಕಂತಹ ಕೀಟಗಳನ್ನ ಹತೋಟಿ ಮಾಡಲು ಬಹು ಉಪಯೋಗಿ. ಸೊ ನಿಮಗೆ ಎಲ್ಲ ಗೊತ್ತಿರುತ್ತೆ, ಈ ಒಂದು ಅಡಿಕೆಯಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಒಂದು ಗೊಣ್ಣೆ ಹುಳ ಅಥವಾ ಬೇರು ಹುಳ ಅಂತ ಹೆಂಗ್ ಕರಿತೀವಿ, ಸೊ ಅದರ ನಿರ್ವಹಣೆಗೆ ನಾವು ಮೆಟ್ರೇಸಿಯಂ ಅನಿಸೋಪ್ಲೇಯನ್ನ ಉಪಯೋಗಿಸಬಹುದು. ಸೊ ಇದನ್ನು ಕೂಡ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ನಾವು ಉಪಯೋಗಿಸಿದ್ದೆ ಆದಲ್ಲಿ ಸೊ ಏನು ಈ ಒಂದು ದುಂಬಿಗಳಿರ್ತವೆ, ಸೊ ಅದರ ಒಂದು ಸಂತತಿಯನ್ನ ನಾವು ತಡೆಗಟ್ಟಬಹುದು. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಜೈವಿಕ ಕೀಟನಾಶಕ ಅಂತಂದ್ರೆ ಲೆಕಾನಿಸಿಲಿಯಂ ಲೆಕಾನಿ ಅಂತಂದು, ಈ ಒಂದು ಎಂಟಮೋಪಥೆಜೆನಿಕ್ ಫಂಗೈ. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ, ಈ ಒಂದು ಫಂಗಸ್ ಕೀಟಗಳ ಮೇಲೆ ಕೂತ್ಬಿಟ್ಟು ಸಂಪೂರ್ಣವಾಗಿ ಒಂದು ಕೀಟಗಳ ಮೇಲೆ ಬೆಳವಣಿಗೆ ಆಗುತ್ತೆ. ಒನ್ ಟೈಮ್ ಸಂಪೂರ್ಣವಾಗಿ ಕೀಟಗಳನ್ನ ಈ ಫಂಗಸ್ ಆವರಿಸಿದಾಗ ಈ ಒಂದು ಕೀಟಗಳು ಸಾವನ್ನ ಅಪ್ಪುತ್ತವೆ. ಈ ಒಂದು ಲೆಕಾನಿಸಿಲಿಯಂ ಲೆಕಾನಿ ಅಂತಕ್ಕಂತಹ ಒಂದು ಎಂಟಮೋಪಥೆಜೆನಿಕ್ ಫಂಗೈಯನ್ನ ನಾವು ರಸ ಇರತಕ್ಕಂತಹ ಹುಳುಗಳ ನಿರ್ವಹಣೆಗೆ ನಾವು ಉಪಯೋಗಿಸಬಹುದು. ಆದರೆ ಪ್ರಮುಖವಾಗಿ ನಿಮಗೆ ಅಫಿಟ್ಸ್ ಇರಬಹುದು, ಈ ಒಂದು ಬಿಳಿ ನೊಣ ಇರಬಹುದು, ಸೊ ಇಂತಹವುಗಳನ್ನ ತಡೆಗಟ್ಟಲು ನಾವು ಇದನ್ನ ಉಪಯೋಗಿಸಬಹುದು. ಅದೇ ರೀತಿ ಇನ್ನೊಂದು ಪ್ರಮುಖ ಜೈವಿಕ ಕೀಟನಾಶಕ ಅಂದ್ರೆ ಬೆವೇರಿಯಾ ಬೆಸಿಯಾನ ಅಂತಕ್ಕಂಥದ್ದು. ಸೊ ಇದನ್ನು ಕೂಡ ನಾವು ಈ ಒಂದು ಕಾಯಿ ಕೊರುವಂತಹ ಹುಳುಗಳು ಏನು ಕಂಡು ಬರ್ತವೆ ಮತ್ತೆ ಎಲೆ ತಿಂತಕ್ಕಂತಹ ಹುಳುಗಳು ಏನು ಕಂಡು ಬರ್ತವೆ, ಸೊ ಅವುಗಳಿಗೆ 5 ml ಪರ್ ಲೀಟರ್ ಅಂತ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದ್ದೇ ಆದರೆ ಸೊ ಇವುಗಳನ್ನ ಹತೋಟಿ ಮಾಡಬಹುದು. ಸೊ ಇವಿಷ್ಟು ಜೈವಿಕ ರೋಗ ಮತ್ತೆ ಕೀಟನಾಶಕಗಳು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಾವಯವ ಅಥವಾ ಆರ್ಗ್ಯಾನಿಕಲಿ ನಾವು ಕೃಷಿಯನ್ನ ಮಾಡಬೇಕು ಅಂತ ಯಾರ್ಯಾರು ಅನ್ಕೊಂಡಿದ್ದಾರೆ, ಸೊ ಖಂಡಿತ ಅಂಥದ್ರಲ್ಲಿ ಈ ಒಂದು ಜೈವಿಕ ಕೀಟನಾಶಕಗಳನ್ನು ಉಪಯೋಗಿಸುವುದರಿಂದ ನಮಗೆ ರೋಗ ಆಗಿರ್ಬೋದು ಕೀಟಗಳನ್ನ ನಾವು ಸಮಗ್ರವಾಗಿ ಹತೋಟಿ ಮಾಡಬಹುದು. ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು 9886022203. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳಿ ಮಾರುಕಟ್ಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ 5549 ಗರಿಷ್ಠ 5739. ಸಜ್ಜೆ ಕ್ವಿಂಟಾಲ್ಗೆ 2176 ಗರಿಷ್ಠ 2176. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ. ಅಡಿಕೆ ಕ್ವಿಂಟಾಲ್ಗೆ 50619-51059. ಅಡಿಕೆ ಬೆಟ್ಟೆ 24,629 ಗರಿಷ್ಠ 25,099. ಹತ್ತಿ ಕ್ವಿಂಟಾಲ್ಗೆ 26,600 ಗರಿಷ್ಠ 8,169. ಚನ್ನಗಿರಿ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ 48,500 ಗರಿಷ್ಠ 52,889. ತಿಪಟೂರು ಮಾರುಕಟ್ಟೆ ಧಾರಣೆ. ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 17,000 ಗರಿಷ್ಠ 19,000. ದಾವಣಗೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 7,500 ಗರಿಷ್ಠ 8,000. ಬಾಳೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 3,000 ಗರಿಷ್ಠ 3,800. ಹುರುಳಿಕಾಯಿ ಕ್ವಿಂಟಾಲ್ಗೆ 4,500 ಗರಿಷ್ಠ 5,000. ಹಾಗಲಕಾಯಿ ಕ್ವಿಂಟಾಲ್ಗೆ 4,000-4,800. ಬದನೆಕಾಯಿ ಕ್ವಿಂಟಾಲ್ಗೆ 1,000 ಗರಿಷ್ಠ 1,800. ಗೋರಿಕಾಯಿ ಕ್ವಿಂಟಾಲ್ಗೆ 3,500-4,000. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 600 ಗರಿಷ್ಠ 1,000. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ಜನಪದ ಗೀತೆ. ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ, ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ನೀ ಹೋಗೋದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ. ಯಾ ತನಕ ಮಣ್ಣು ಮುಚ್ಚೋ ತನಕ